ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಿದಿರು ಕೃಷಿ ಕುರಿತು ಮಾಹಿತಿ, ನಂತರ ಪರಿಸರ ಪ್ರಿಯ ತತ್ವಗಳನ್ನು ಅನುಸರಿಸುತ್ತಿರುವ ಕಾಫಿ ಬೆಳೆಗಾರರಾಗಿರುವ ಕ್ಯಾಲಿಸ್ಟಾ ಡಿಸಿಲ್ವಾ ಅವರೊಡನೆ ಸಂದರ್ಶನವಿದೆ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಈಗ ಕೇಳುವ ಬಿದಿರು ಕೃಷಿ ಕುರಿತು ಮಾಹಿತಿ. ಬಾಂಸ್ ಏಕ ಐಸಾ ಪೌಧಾ ಹೈ ಜೋ ಹರ್ ಪರಿವೇಶ್ ಮೇ ತೇಜಿ ಸೇ ವಿಕಸಿತ್ ಹೋ ಸಕ್ತಾ ಹೈ, ಆಸಾನಿ ಸೇ ಉಪಲಬ್ಧತಾ ಔರ್ ಇಸ್ಕಿ ಮಜಬೂತಿ ಕಿ ವಜಹ ಸೇ ಬರ್ಸೋ ಸೇ ಬಾಂಸ್ ಕಾ ಉಪಯೋಗ ಹೋತಾ ರಹಾ ಹೈ ಔರ್ ಅಬ್ ಇಸ್ಕಿ ಮಾಂಗ್ ಔರ್ ಭಿ ಅಧಿಕ್ ಬಢ್ ಗಯಿ ಹೈ. ದುನಿಯಾ ಮೇ ತೇಜಿ ಸೇ ಹೋ ರಹೇ ಜಲವಾಯು ಪರಿವರ್ತನ್ ಪರ್ ಕಾಬೂ ಪಾನೆ ಮೇ ಭಿ ಬಾಂಸ್ ಕಾಫಿ ಸಹಾಯಕ ಹೈ, ಕ್ಯೂಂಕಿ ಇಸ್ಮೇ ಕಾರ್ಬನ್ ಭಂಡಾರಣ್ ಔರ್ ಊರ್ಜಾ ಬನಾನೆ ಕಿ ಕ್ಷಮತಾ ಹೈ. ತೇಜಿ ಸೇ ಕಟ್ ರಹೇ ಜಂಗಲೋ ಕೋ ಬಚಾನೆ ಮೇ ಭಿ ಬಾಂಸ್ ಕಿ ಅಹಮ್ ಭೂಮಿಕಾ ಹೈ, ಕ್ಯೂಂಕಿ ಯೇ ನಿರ್ಮಾಣ ಕೆ ಲಿಯೇ ಬೆಹತರೀನ್ ವಿಕಲ್ಪ ಹೈ. ಯಾನಿ ಬಾಂಸ್ ಏಕ್ ಸಸ್ಟೇನೇಬಲ್ ಔರ್ ಈಕೋ ಫ್ರೆಂಡ್ಲಿ ಉತ್ಪಾದ ಹೈ ಔರ್ ಇಸಿ ಲಿಯೇ ಸಂಯುಕ್ತ ರಾಷ್ಟ್ರ ಕೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಕೋ ಹಾಸಿಲ್ ಕರ್ನೆ ಕಿ ದಿಶಾ ಮೇ ಬಾಂಸ್ ಅತ್ಯಧಿಕ ಮಹತ್ವಪೂರ್ಣ ಹೈ. ಭಾರತ ದುನಿಯಾ ಕಾ ದೂಸರಾ ಸಬ್ಸೆ ಬಡಾ ಬಾಂಸ್ ಉತ್ಪಾದಕ ದೇಶ ಹೈ, ಜಹಾಂ ಬಾಂಸ್ ಕಿ 125 ದೇಸಿ ಔರ್ 11 ವಿದೇಶಿ ಪ್ರಜಾತಿಯಾಂ ಪಾಯಿ ಜಾತಿ ಹೈ. ಭಾರತ ಮೇ ಕುಲ್ ಬಾಂಸ್ ಉತ್ಪಾದನ ಕ್ಷೇತ್ರ 16 ಮಿಲಿಯನ್ ಹೆಕ್ಟೇರ್ ಹೈ ಔರ್ ವಾರ್ಷಿಕ ಬಾಂಸ್ ಉತ್ಪಾದನ ಕ್ಷಮತಾ 3.23 ಮಿಲಿಯನ್ ಟನ್ ಹೈ. ಯೂಂ ತೋ ಬಾಂಸ್ ಭಾರತ ಮೇ ಲಗಭಗ ಹರ್ ಇಲಾಕೆ ಮೇ ಪಾಯಾ ಜಾತಾ ಹೈ, ಲೇಕಿನ್ ಇಸ್ಕೆ ಕುಲ್ ಉತ್ಪಾದನ ಕ್ಷೇತ್ರ ಕಾ 40% ಹಿಸ್ಸಾ ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಮಹಾರಾಷ್ಟ್ರ, ಒಡಿಶಾ ಔರ್ ಅಸಮ್ ಮೇ ಹೈ. ದೇಶ ಮೇ 20 ಲಾಖ ಸೇ ಅಧಿಕ ಕಾರಿಗರ್ ಬಾಂಸ್ ಕೆ ವಿಭಿನ್ನ ಉತ್ಪಾದ ಬನಾಕರ್ ಅಪನಿ ಆಜೀವಿಕಾ ಚಲಾ ರಹೇ ಹೈ. ಬಾಂಸ್ ಉದ್ಯೋಗ ಮೇ ಅಭೂತಪೂರ್ವ ವಿಕಾಸ ಕಿ ಕ್ಷಮತಾ ಹೈ, ಜಹಾಂ 2018-19 ಮೇ ಭಾರತ ಅಪನಿ ಜರೂರತ್ ಕೋ ಪೂರಾ ಕರ್ನೆ ಕೆ ಲಿಯೇ ಬಾಂಸ್ ಕಾ ಆಯಾತ್ ಕರ್ತಾ ಥಾ, ವಹೀಂ 2019-20 ಮೇ ಹಮ್ ವಿದೇಶೋ ಮೇ ಭಿ ಬಾಂಸ್ ಕಾ ನಿರ್ಯಾತ್ ಕರ್ನೆ ಲಗೇ. 2021-22 ಮೇ ಭಾರತ ನೇ 630 ಕರೋಡ್ ರೂಪಾಯಿ ಕಾ ನಿರ್ಯಾತ್ ಕಿಯಾ. ಬಾಂಸ್ ಉದ್ಯೋಗ ಮೇ ಅಸೀಮ ಸಂಭಾವನಾಓ ಕೋ ಸಮಜ್ತೆ ಹುವೆ ಭಾರತ ಸರ್ಕಾರ ಬಾಂಸ್ ಕೆ ಉತ್ಪಾದನ ಕೋ ಬಢಾವಾ ದೇನೆ ಕೆ ಲಿಯೇ ವ್ಯಾಪಕ ಸ್ತರ ಪರ್ ಕಾರ್ಯ ಕರ್ ರಹಿ ಹೈ. ಬಾಂಸ್ ಕೋ ಏಕ್ ಸ್ವಚ್ಛ, ಸ್ಥಾಯಿ ಔರ್ ಟಿಕಾವು ವಿಕಲ್ಪ ಕೆ ರೂಪ ಮೇ ಬಢಾವಾ ದೇನೆ ಕೆ ಲಿಯೇ ಭಾರತ ಸರ್ಕಾರ ನೇ 2017-18 ಮೇ ಇಂಡಿಯನ್ ಫಾರೆಸ್ಟ್ ಆಕ್ಟ್ ಮೇ ಸಂಶೋಧನ ಕರ್ಕೆ ಗೈರ್ ವನ್ ಕ್ಷೇತ್ರೋ ಮೇ ಉಗಾಯೆ ಜಾನೆ ವಾಲೆ ಬಾಂಸ್ ಕೋ ಪೇಡ್ ಕಿ ಶ್ರೇಣಿ ಸೇ ಹಟಾ ದಿಯಾ, ಜಿಸ್ಸೆ ಕಿಸಾನ್ ಅಬ್ ಇಸೆ ಆಸಾನಿ ಸೇ ಅಪ್ನಿ ಖೇತಿಹರ್ ಜಮೀನ್ ಪರ್ ಉಗಾ ಸಕ್ತೆ ಹೈ. ಸಾಥ್ ಹಿ ಜಂಗಲೋ ಕೆ ಬಾಹರ್ ಉಗಾಯೆ ಜಾನೆ ವಾಲೆ ಬಾಂಸ್ ಕಿ ಕಟಾಯಿ ಔರ್ ಪರಿವಹನ್ ಸೇ ಭಿ ಪ್ರತಿಬಂಧ ಹಟಾ ದಿಯೆ ಗಯೆ ಹೈ. ವಹೀಂ ಬಾಂಸ್ ಉತ್ಪಾದನ ಕ್ಷೇತ್ರ ಕೋ ಸುವ್ಯವಸ್ಥಿತ ಕರ್ನೆ ಕೆ ಲಿಯೇ ರಾಷ್ಟ್ರೀಯ ಬಾಂಸ್ ಮಿಷನ್ ಕೋ 2018-19 ಮೇ ಪುನರ್ಗಠಿತ ಕರ್ಕೆ ನಯಾ ರೂಪ ದಿಯಾ ಗಯಾ, ಜೋ ಕಿ ಗೈರ್ ವನ್ ಕ್ಷೇತ್ರೋ ಮೇ ಬಾಂಸ್ ಉತ್ಪಾದನ ಕೋ ಬಢಾವಾ ದೇನೆ, ಉದ್ಯೋಗೋ ಕೋ ಬೆಹತರ್ ಕಚ್ಚೆ ಮಾಲ್ ಕಿ ಉಪಲಬ್ಧತಾ ಸುನಿಶ್ಚಿತ ಕರಾನೆ, ಫಸಲ್ ಕಟಾಯಿ ಉಪರಾಂತ ಕುಶಲ್ ಪ್ರಬಂಧನ್ ಕೆ ಲಿಯೇ ಪ್ರಾಥಮಿಕ ಪ್ರಸಂಸ್ಕರಣ ಇಕಾಯಿಯೋ ಜೈಸೆ ಬುನಿಯಾದಿ ಢಾಂಚೆ ಔರ್ ನಯಿ ತಕ್ನೀಕೋ ಕೆ ವಿಕಾಸ್ ಔರ್ ಬಾಜಾರ್ ಉಪಲಬ್ಧ ಕರಾನೆ ಕೆ ಲಿಯೇ ತೇಜಿ ಸೇ ಕಾರ್ಯ ಕರ್ ರಹಾ ಹೈ. ಜಹಾಂ ಏಕ್ ಓರ್ ಪಾರಂಪರಿಕ ಉತ್ಪಾದೋ ಮೇ ಬಾಂಸ್ ಕಾ ಇಸ್ತೇಮಾಲ್ ಹೋ ರಹಾ ಹೈ, ವಹೀಂ ಸ್ಥಾಯಿ ವಿಕಾಸ್ ಕೆ ತಹತ್ ಬಾಂಸ್ ಕಾ ಇಸ್ತೇಮಾಲ್ ನಯೆ ಜಮಾನೆ ಕಿ ಮಾಡರ್ನ್ ಇಮಾರತೋ, ದಫ್ತರೋ, ಪ್ರೀಮಿಯಂ ಫರ್ನೀಚರ್, ಬ್ಯಾಂಬೂ ಫ್ಯಾಬ್ರಿಕ್, ಕಾಗಜ್ ಕೆ ಉತ್ಪಾದನ ಇತ್ಯಾದಿ ಮೇ ಕಿಯಾ ಜಾ ರಹಾ ಹೈ. ಸಾಥ್ ಹಿ ಬಾಂಸ್ ಕಾ ಉಪಯೋಗ ಬಯೋಫ್ಯೂಲ್ ಬನಾನೆ ಮೇ ಭಿ ಹೋ ರಹಾ ಹೈ, ಜೋ ಕಿ ಪೆಟ್ರೋಲಿಯಂ ಕಾ ಬೆಹತರೀನ್ ವಿಕಲ್ಪ ಹೈ. ರಾಷ್ಟ್ರೀಯ ಬಾಂಸ್ ಮಿಷನ್ ಕಾ ಲಾಭ ಲೇನೆ ವಾಲೆ ಏಕ್ ಉದ್ಯಮಿ ಹೈ ಉತ್ತರಾಖಂಡ್ ಕೆ ರಹನೆ ವಾಲೆ ಜಯ ಪಾಯ್ ನೂಲಿ, ಜಿನ್ಹೋನೆ ಯೋಜನಾ ಕೆ ತಹತ್ ಸಬ್ಸಿಡಿ ಲೇಕರ್ ಜಾಪಾನಿ ತಕ್ನೀಕ್ ಸೇ ಚಾಪ್ಸ್ಟಿಕ್ ಬನಾನೆ ಕಾ ಏಕ್ ಪ್ರೋಸೆಸಿಂಗ್ ಯೂನಿಟ್ ಖೋಲಾ ಹೈ. इस यूनिट से ये अन्य लोगों को भी रोजगार दे रहे हैं। राष्ट्रीय बैम्बू मिशन से जो हमें अनुदान मिला है उससे हमने मशीनें खरीदी, सेटअप लगाया है और हम लोग उसमें आत्मनिर्भर बने हैं। इसी तरह बंगलुरु के रहने वाले परमेश्वरन कृष्णा अय्यर ने राष्ट्रीय बांस मिशन के सहयोग से आधुनिक प्रोसेसिंग तकनीकों को अपनाकर अपने बांस उद्यम को विकसित किया है। With the help of National Bamboo Mission, we mechanizing each and every process from bamboo unloading to treatment to furniture making process. किसानों की आय में वृद्धि हो, इसी मिशन के सृजन की दिशा में महत्वपूर्ण भूमिका निभा रहा है बांस उद्योग, जिसके माध्यम से देश के कोने कोने से लोग आमदनी के इस नए विकल्प से जुड़ रहे हैं। वहीं बांस स्थायी विकास में भी अत्यधिक अहम है, जिसे बढ़ावा देकर भारत विश्व की ग्लोबल वार्मिंग की चुनौतियों से लड़ने में महत्वपूर्ण भूमिका निभाते हुए एक बेहतर भविष्य का निर्माण कर रहा है। ರೈತ ಬಂಧವರೇ, ಕೇಳಿದ್ರೆ ಕಾಫಿ ಕೃಷಿಯನ್ನು ಸೇರಿಕೊಂಡು ಬೇರೆ ಬೇರೆ ಬೆಳೆಗಳಲ್ಲಿ ಪರಿಸರ ಪ್ರಿಯ ತತ್ವಗಳನ್ನು ಪಾಲನೆ ಮಾಡೋದು ಒಳ್ಳೆಯದೇ. ಅದು ಭೂಮಿಗೂ ಬೇಸಾಯ ಮಾಡುವ ರೈತನಿಗೂ ಪ್ರಯೋಜನಕಾರಿ ಅಂತ ಅಂದ್ಕೊಂಡು ಅನುಭವಿಗಳು ಹೇಳ್ತಾ ಬಂದಿದ್ದಾರೆ. ನಮ್ಮ ಹಿರಿಯರು ವಿಭಿನ್ನವಾದ ಪರಿಸರ ಪ್ರಿಯ ಪದ್ಧತಿಗಳನ್ನು ಅನುಸರಿಸ್ಕೊಂತ ಬಂದರು, ಅದರಲ್ಲಿ ಆನಂದವನ್ನು ಕಂಡರು, ಹಾಗೆ ಅಭಿವೃದ್ಧಿನೂ ಆದರು. ಇವತ್ತಿಗೂ ನಮ್ಮ ನಾಡಿನಲ್ಲಿ ಪರಿಸರ ಪ್ರಿಯ ತತ್ವಗಳನ್ನು ಅಳವಡಿಸಿಕೊಂಡು ಇತರರಿಗೂ ಹೇಳುವ ರೈತರಿದ್ದಾರೆ. ಈ ಸಾಲಿಗೆ ಸೇರ್ತಾರೆ ಸೋಮವಾರಪೇಟೆ ತಾಲೂಕು ಅಬ್ಬೂರುಕಟ್ಟೆಯ ಕ್ಯಾಲಿಸ್ಟಾ ಡಿ ಸಿಲ್ವಾ. ಇವರ ಕೃಷಿ ವಿಧಾನ ಹೇಗೆ ಸಾಗಿದೆ, ಏನೇನು ಕೆಲಸಗಳನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಕ್ಯಾಲಿಸ್ಟಾ ಡಿ ಸಿಲ್ವಾ ಅವರೇ, ನಮಸ್ಕಾರ. ನಮಸ್ಕಾರ ಶ್ರೋತೃಗಳಿಗೆ. ತಾವು ಏನು ಓದಿದ್ದು ಹೇಳಿ? ನಾನು ಓದಿದ್ದು ಪಿ ಯು ಸಿ. ಹಾ ಹಾ, ಯಾವಾಗ? 70, 71, 72 ಆ ಟೈಮ್ ಅಲ್ಲಿ. ಹಾ ಹಾ, ಈಗ ತಮಗೆ ಎಷ್ಟು ವಯಸ್ಸು? ಈಗ 65. 65. ಎಷ್ಟು ತಮ್ದು ಕಾಫಿ ತೋಟ ಇದೆ, ಗದ್ದೆ ಮತ್ತೆ ಇತರೆ ಪೂರಕವಾದ ಮಾಹಿತಿ ಕೊಡ್ಬೋದಾ? ನಮ್ದು ನಮ್ ಫ್ಯಾಮಿಲಿ ಸೇರಿ ಜಾಸ್ತಿ ಇದೆ, ಒಟ್ಟಿಗೆ ಮ್ಯಾನೇಜ್ ಮಾಡ್ತೀವಿ. ನಮಗೆ ಒಂದು 20 ಎಕರೆ ಬರ್ತದೆ ಅದರಲ್ಲಿ. ಹಾ ಹಾ, ಅಷ್ಟು ಕಾಫಿ ಮಾಡಿದೀವಿ. 20 ಎಕರೆಯಲ್ಲಿ ಅರೇಬಿಕಾ ರೋಬಸ್ಟ ಮತ್ತೆ ಕಾಳು ಮೆಣಸು ಇದೆ. ಹಾ ಹಾ, ತೆಂಗಿನ ತೋಟ ಇದೆ ಸ್ವಲ್ಪ. ಹಾ ಹಾ, ಸ್ವಲ್ಪ ಅಡಿಕೆ ತೋಟ ಹಾಕಿದ್ದೀವಿ. ಹಾ ಹಾ, ತೆಂಗು ಅಡಿಕೆ ಎಷ್ಟು ವರ್ಷದ ಮರಗಳು? ಅಡಿಕೆ ದೂರ ದೂರದಲ್ಲಿ ನೆಟ್ಟಿದೀವಿ. ಹಾ ಹಾ, ನಾವು ಹಾಗೆ ಹುಂಡಿ ಕೊಟ್ಟು ಬಿಡೋದಲ್ಲ, ಒಂದು 60,000-70,000 ಕೊಡ್ತೀವಿ. ಸ್ವಲ್ಪ ಕಮ್ಮಿ ಇರೋದು ಅಡಿಕೆ. ಕಮ್ಮಿ ಇರೋದೆ. ತೆಂಗು? ತೆಂಗು 800 ಮರ ಇದೆ. ಹಾ ಹಾ, ಫಸಲು ಹೇಗೆ ಬರ್ತಾ ಇದೆ ತೆಂಗು ನಿಮ್ಮಲ್ಲಿ? ಡ್ರೈ ಝೋನ್ ಅಲ್ಲಿ ಇದೆ, ಅದರಲ್ಲಿ ಕಾಫಿ ಹಾಕಿದೀವಿ, ಪೆಪ್ಪರ್ ಹಾಕಿದೀವಿ. ನಾವು ಹೋಲ್ಸೇಲ್ ಗೆ ಕೊಟ್ಬಿಡ್ತೀವಿ, ಎಳ್ನೀರು ಕೊಡ್ತೀವಿ. ಓ ಹಾಗೆ, ಬಂದು ತಗೊಂಡು ಹೋಗ್ತಾರೆ. ಸರಿನೇ ಸರಿನೇ. ಮೇಲ್ ಖರ್ಚಿಗೆ ಅಡಿಕೆ ತೆಂಗು ನಿಮಗೆ ಸಹಾಯಕ್ಕೆ ಬರುತ್ತೆ. ಇನ್ನು ಒಳ್ಳೆ ವರಮಾನ ಸಿಕ್ತಂತಂದ್ರೆ ಕಾಫಿಯಿಂದನೆ ಅಲ್ವಾ? ಕಾಳು ಮೆಣಸು ಮುಖ್ಯ ಬೆಳೆ ಆಗಿದೆ ಈಗ. ಹೌದಾ? ಓಹೋ. ಅರೇಬಿಕಾ ಎಷ್ಟಿದೆ, ರೋಬಸ್ಟ ಎಷ್ಟಿದೆ, ಕಾಳು ಮೆಣಸು ಎಷ್ಟಿದೆ? ಕಾಳು ಮೆಣಸು ಎಲ್ಲಾ ಜಾಗದಲ್ಲಿ ಮಧ್ಯ ಮಧ್ಯ ನೆಟ್ಟಿದೀವಿ. ಹಾ, ಅಂದ್ರೆ ಒಂದ್ ಎಕರೆಗೆ ಇಷ್ಟಂತ ಬಳ್ಳಿಗಳನ್ನ ನೀವು ಎಣಿಸಿರ್ಬೇಕು ಅಲ್ವಾ? ಇಲ್ಲ, ಕೆಲವು ಕಡೆ ಎಣಿಸಿದೀವಿ. ಹಾ ಹಾ, ಕೆಲವು ಕಡೆ ಎಣಿಸಿಲ್ಲ. ಒಟ್ಟಾರೆ ಈಗ ನಿಮ್ಮ ಕುಟುಂಬದ್ದು ತೋಟ ಎಷ್ಟಾಗ್ತದೆ ಅಂತಂದ್ರೆ, ನಿಮ್ದು 20 ಎಕರೆ ಅಂತ ಹೇಳಿದ್ರೆ? ಎಂಬತ್ತೈದು ಎಕರೆ. ಹಾ, 85 ಎಕರೆಯ ತೋಟದ ಜವಾಬ್ದಾರಿ ನಿಮ್ದು. ಅದರಲ್ಲಿ ಅರೇಬಿಕಾ ಹೆಚ್ಚಿದ್ಯಾ, ರೋಬಸ್ಟ ಹೆಚ್ಚಿದ್ಯಾ? ಇತ್ತೀಚೆಗೆ ರೋಬಸ್ಟ್ ಹೆಚ್ಚು ಮಾಡ್ತಾ ಇದೀವಿ. ಅರೇಬಿಕಾ ಬೆಳೆಯೋದು ಕಷ್ಟ ಆಗ್ತಾ ಇದೆ. ವೈಸ್ಟೆಂಬೋರು ಸನ್ರೂಮ್ ಅಲ್ಲಿಗೆ ಆಗ್ತಾನೆ ಇಲ್ಲ. ಓಹೋ, ತುಂಬ ಕಷ್ಟ. ಸ್ವಲ್ಪ ಡ್ರೈ ಝೋನ್ ಇದು, ನಮ್ಗೆ 50-60 ಇಂಚ್ ಮಳೆ ಬೀಳುವಂತ ಜಾಗ ಇದು. ತುಂಬಾ ಕಷ್ಟ. ಹಿಂದೆಲ್ಲ ತುಂಬಾ ಅರೇಬಿಕಾ ಸಿಗ್ತಾ ಇದ್ದು, ಅವರೇಜ್ 1 ಟನ್ ಬರ್ತಾ ಇತ್ತು. ಈಗ ಮುಂಚೆ ಅಷ್ಟು ಕಾಫಿ ಆಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಮಣ್ಣಲ್ಲಿರುವಂತ ವೈವಿಧ್ಯ ಜೀವಾಣುಗಳನ್ನ ನಾವು ಈ ಔಷಧಿ ಹೊಡೆದು ಕೆಮಿಕಲ್ ಮೆನ್ಯೂ ಹಾಕ್ಬಿಟ್ಟು ಹಾಳು ಮಾಡ್ಬಿಟ್ಟಿದೀವಿ. ಸೊ ಅದರಿಂದ ಮುಂಚೆ ಕಮ್ಮಿ ಗೊಬ್ಬರ ಸಾಕಿತ್ತು, ಈಗ ಜಾಸ್ತಿ ಗೊಬ್ಬರ ಹಾಕಿದ್ರು ಹಿಂದಿನ ಕಾಫಿ ಆಗ್ತಾ ಇಲ್ಲ. ಅದಕ್ಕೆ ಈಗ ನಾವು 3 ವರ್ಷದಿಂದ ಕೆಮಿಕಲ್ ಮೆನ್ಯೂ ನಿಲ್ಸ್ಬಿಟ್ಟಿದೀವಿ. ನಾವು ಯಾವುದೇ ಮೆನ್ಯೂ ನಿಲ್ಸಿಲ್ಲ, ಮತ್ತೆ ರೋಬಸ್ಟಿಗೆ ಯಾವ್ದು ಸ್ಪ್ರೇ ಮಾಡಿಲ್ಲ. ಅರಬಿಕ್ ಮಾತ್ರ ಸ್ಪ್ರೇ ಮಾಡಬೇಕಾಗ್ತದೆ. ವೇಸ್ಟ್ ಡಿಕಂಪೋಸರ್ ಅಂತ ಹೇಳಿಬಿಟ್ಟು ಗಾಜಿಯಾಬಾದ್ ಸೆಂಟರ್ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್, ಒಂದು ಸೆಂಟ್ರಲ್ ಗವರ್ಮೆಂಟ್ ರಿಸರ್ಚ್ ಸ್ಟೇಷನ್, ಅವ್ರದ್ದು ಪ್ರಾಡಕ್ಟ್ ಅದು. ನಾವು ಉಪಯೋಗಿಸುವಂತ ರೈತರೇ ಸೇರಿ ಒಂದು ಕಂಪನಿ ಅವ್ರು ಮಾಡಿ ಮಾರ್ತಾ ಇದ್ದಾರೆ. ಸಮರ್ಪಟ್ಟಿದ್ದು ರೈತ ಉತ್ಪಾದಕರ ಕಂಪನಿ ಡೀಲರ್ಶಿಪ್ ಸಿಕ್ಕಿದೆ ಅವ್ರಿಗೆ, ಮಾರ್ತಾ ಇದ್ದೀವಿ. ವೇಸ್ಟ್ ಡಿಕಾಂಪೋಸರ್ ಇದೆಯಲ್ಲ, ಅದನ್ನು ನೀವು ಹೇಗೆ ಬಳಸ್ತದ್ರಿ? ಇತರರಿಗೆ ನಿಮ್ಮ ಅನುಭವದ ಸಲಹೆಗಳೇನು? ನಾವು ಅದನ್ನ ಒಂದು ಸಣ್ಣ ಡಬ್ಬ ಸಿಗ್ತದೆ, ಡಬ್ಬನ ತಂದ್ಬಿಟ್ಟು 200 ಲೀಟರ್ ನೀರಿಗೆ ಹಾಕಿದ್ರೆ 2 ಕೆಜಿ ಬೆಲ್ಲ ಹಾಕೋದು, 100 ಲೀಟರ್ ನೀರು ಹಾಕಿದ್ರೆ 1 ಕೆಜಿ ಬೆಲ್ಲ ಹಾಕೋದು. ಅವ್ರ ಹೇಳ್ತಾರೆ ಫಸ್ಟ್ ಪ್ರಾರಂಭದಲ್ಲಿ 100 ಲೀಟರ್ ಮಾಡ್ಕೊಳ್ಳಿ, ಮತ್ತೆ ಅದರಿಂದ ಹೆಪ್ಪ ಹಾಕೊಂಡು ಹೋಗೋದು. ಮೊಸರು ಹೆಪ್ಪ ಆಗ್ತಾ ಇದೀವಲ್ಲ, ಅದೇ ತರ ಹೆಪ್ಪ ಹಾಕೊಂಡು ಎಷ್ಟು ವರ್ಷ ಬೇಕಾದ್ರೂ ಅದೇ ತರ ಮೊಸರನ್ನ ಚೇಂಜ್ ಮಾಡಿದ್ದೀವಿ. ಹೆಪ್ಪ ಹಾಕೊಂಡು ಹೋಗ್ಬೋದು, ಎಷ್ಟು ವರ್ಷ ಬೇಕಾದ್ರೂ ಕಂಟಿನ್ಯೂ ಮಾಡ್ಕೋಬಹುದು. ಅದನ್ನೇ ಡಬ್ಬ ತರಬೇಕಂತ ಇಲ್ಲ, ಬರೀ ಬೆಲ್ಲ ನೀರು, ಬೆಲ್ಲ ನೀರು 500 ಲೀಟರ್ ಆದ್ರೆ 5 ಕೆಜಿ ಬೆಲ್ಲ. ನಾವು 10,000 ಲೀಟರ್, 15,000 ಲೀಟರ್, 25,000 ಲೀಟರ್, 45,000 ಲೀಟರ್ ಎಲ್ಲ ಮಾಡ್ತೀವಿ ಬೇರೆ ಬೇರೆ. ಇದಕ್ಕೆ ಗಂಜಲ ಸಗಣಿ ಏನು ಬೇಕಾಗಿಲ್ವಾ? ಏನು ಬೇಕಾಗಿಲ್ಲ, ಹಾಕಿದ್ರು ತಪ್ಪೇನಿಲ್ವಾ ಅಥವಾ ಹಾಕೋ ಅಗತ್ಯ ಇಲ್ವಾ? ಅದು ರೆಡಿ ಆದ್ಮೇಲೆ ಹಾಕ್ಬಹುದು, ಅದನ್ನ ನಾವು 4 ದಿನ ತಿರುಗಿಸ್ಬೇಕು, ಅದನ್ನ ಆಕ್ಸಿಜನ್ ಕೊಡ್ಬೇಕು ಡ್ರಮ್ಮಿಗಾಗಿ. 4 ದಿನ ಆದ್ಮೇಲೆ ರೆಡಿ ಆಯ್ತು. ರೆಡಿ ಆದ್ಮೇಲೆ ನೀವು ಈಗ ಒಂದು 20 ಕೆಜಿ ಕುರಿ ಗೊಬ್ಬರ ಅಥವಾ 20 ಕೆಜಿ ದನದ ಗೊಬ್ಬರ ಹಸಿ ಗೊಬ್ಬರ ಹಾಕಿದ್ರೆ ನೀವು 2-3 ಟನ್ ಗೊಬ್ಬರ ಮಣ್ಣಿಗೆ ಹಾಕೋದಿಕ್ಕೆ ಸಮ. ಅದು ಭಯಂಕರ ಕೆಲಸ ಮಾಡುದು, ಗುಬ್ಬದಲ್ಲಿ ಇರುವಂತ ಎಲ್ಲ ನ್ಯೂಟ್ರಿಯಂಟ್ಸ್ ನೆಲ್ಲ ರಿಲೀಸ್ ಮಾಡ್ತದೆ. ಮಣ್ಣಿಗೆ ಹಾಕಿದ್ರೆ ವೇಸ್ಟೇಜ್ ಸ್ವಲ್ಪ ಜಾಸ್ತಿ ಇರ್ತದಲ್ಲ, ಇದ್ರಲ್ಲಿ ವೇಸ್ಟೇಜ್ ಇಲ್ಲ. ಇವನ್ ಕಲ್ಲಿಂದ ಲವಣಗಳನ್ನ ರಿಲೀಸ್ ಮಾಡಿ ಕೊಡ್ತದೆ. ಏನಿದು ಡಿಕಾಂಪೋಸರ್, ವೇಸ್ಟ್ ಡಿಕಾಂಪೋಸರ್, ಇದರಲ್ಲಿ ಏನು ಸೂಕ್ಷ್ಮ ಜೀವ ಇರುತ್ತೆ, ಏನಿದರ ಚಮತ್ಕಾರ? ಹೌದು, ನಾಟಿ ಹಸುಗಳು ಗಂಜಲದಿಂದ, ಮತ್ತೆ ನಾರ್ತ್ ಇಂಡಿಯಾದಲ್ಲಿ ನೀಲ್ಗಾಯಿ ಅಂತ ಒಂದು ಪ್ರಾಣಿ ಇದೆ ಸೆಗಣಿಯಿಂದ, ಮತ್ತೆ ಬೇರೆ ಬೇರೆ ಪ್ರಾಣಿಗಳ ಗೊಬ್ಬರದಿಂದ ಪ್ರತ್ಯೇಕ ಮಾಡಿರುವಂತ ಕೆಲವು ಜೀವಾಣುಗಳು. ಜೀವಾಮೃತದ ಹಾಗೇನೆ ಒಳ್ಳೇದು, ಅಂದ್ರೆ ಜೀವಾಮೃತ ಸ್ವಲ್ಪ ಕಷ್ಟ, ಸ್ವಲ್ಪ ಖರ್ಚು ಬೀಳ್ತದೆ ತುಂಬಾ. ಇದಕ್ಕೇನಿಲ್ಲ, ಈಗ 2 ಕೆಜಿ ಬೆಲ್ಲ, 1 ಡ್ರಮ್ ನೀರು ಹಾಕಿ ಮೊದಲು 5 ಡ್ರಮ್ ಕೊಟ್ರೆ ಒಳ್ಳೇದು. ಎಕರೆಗೆ ಪ್ರತಿ ತಿಂಗಳು 5 ಡ್ರಮ್ ಕೊಟ್ರೆ ಭಾರಿ ಅಂದ್ರೆ ಭಾರಿ ಒಳ್ಳೇದು. ಏಕಾಏಕಿ ನಾವು ಈ ರಾಸಾಯನಿಕ ಗೊಬ್ಬರವನ್ನು ನಿಲ್ಕೋದು, ಅದರಿಂದ ನಮ್ಗೆ ರೂಟ್ ಮೇಲೆ ಇವಾಗ ಮಸಲ್ ಸ್ಕೇಲ್ಸ್ ಅಂತಾರೆ, ಸ್ಕೇಲ್ಸ್, ಶಾರ್ಟ್ ಹೋಲ್ ಬೋರರ್, ರೋಬಸ್ಟ್ ಗ್ಯಾಗ್, ಮೇಲ್ ಪ್ರಾಬ್ಲಮ್, ಈವನ್ ಬೇರಿ ಬೋರರ್ ಸಮೇತ ಕಂಟ್ರೋಲ್ ಬರುತ್ತದೆ. ಹೌದ್ರಾ? ಯಾವುದೇ ಕೀಟನಾಶಕ ಏನು ಬೇಕಾಗಲಿಲ್ಲ. ಅದನ್ನ ಬಳಕೆ ಮಾಡೋದು ಹೇಗೆ? ವೇಸ್ಟ್ ಡಿಂಕಾಪೋಸರ್ನ ನೀವು ಹೇಳಿದ್ರೆ ನೀರಿನಲ್ಲಿ ಹಾಕಿ ಬೆಲ್ಲ ಸೇರಿಸಿ ದ್ರಾವಣ ಮಾಡ್ಕೊಂಡು ಒಂದು ರೀತಿ ಹೆಪ್ಪು ಮಾಡ್ಕೊಂಡಂಗೆ ಮಾಡ್ಕೊಂಡು ಆಮೇಲೆ ಉಳಿದಂತೆ ಮತ್ತೆ ನೀರಿನ ಜೊತೆಗೆ ಸೇರಿಸೋದು ಅಥವಾ ಹೇಗೆ? ಇಲ್ಲ, ನಾವು ಡೈರೆಕ್ಟ್ ನೆಲಕ್ಕೆ ಕೊಟ್ಬಿಡೋದು. ನಾವು ಡ್ರಿಪ್ ಅಲ್ಲಿ ಕೊಡ್ಬಹುದು ಅಥವಾ ಸ್ಪ್ರಿಂಕ್ಲರ್ ಅಲ್ಲಿ ಸೇರಿಸಿ ಕೊಡ್ಬಹುದು. ಅಥವಾ ಒಳ್ಳೇದು ಅಂತ ಹೇಳಿದ್ರೆ ನಾವು ಕಂಡಿದ್ದು ಈ ಸ್ಪ್ರೇ ಮಿಷಿನ್, 3 ಪಿಸ್ಟನ್ ಸ್ಪ್ರೇ ಮಿಷಿನ್ ತಂದು ಸ್ಟಾರ್ಟ್ ಮಾಡಿ ಅದು ಸಕ್ಷನ ಗುಂಡಿಗೆ ಹಾಕ್ತೀವಿ. ಗುಂಡಿಗೆ ಹಾಕ್ಬಿಟ್ಟು ಅಲ್ಲಿಂದ ಹೋಸ್ ಪೈಪ್ ಎಲ್ಲಗಡೆ ಎಳ್ಕೊಂಡೋಗಿ ಲ್ಯಾಂಡ್ಫಿಲ್ ಜೆಟ್ ಇದಾಗ್ತೀವಿ. ಅದು ಪ್ರೆಷರ್ ಇರೋದಿಲ್ಲ, ಜಾಸ್ತಿ ಸೊಲ್ಯೂಷನ್ ಇದು ಎಳ್ಕೊಳ್ತದೆ, ಪೂರ್ತಿ ನೆಲಕೊಳ್ತದೆ. 3 ಜನ ಇದ್ರೆ ಒಂದು ದಿನಕ್ಕೆ ಹೆಚ್ಚಿಗೆ 50 ಡ್ರಮ್ 4 ಎಕರೆಗೆ ಕೊಡಬಹುದು. ಅದು ಎಲ್ಲ ಕಡೆಗೂ ಬೀಳ್ತದೆ, ಕೈನ ಎಡಕ್ಕೂ ಬಲಕ್ಕೂ ಆಡಿಸಿ 5 ಡ್ರಮ್ ಒಂದು ಎಕರೆಗೆ ಹೋಗುವಷ್ಟು ಬೆಳೆಯುವ. ನೀವು ಎಷ್ಟು ವರ್ಷಗಳಿಂದ ಇದನ್ನ ಬಳಕೆ ಮಾಡ್ಕೊಳ್ತದ್ರಿ ವೇಸ್ಟ್ ಡಿಕಾಂಪೋಸರ್? 3 ವರ್ಷದಿಂದ ಮಾಡ್ತಾ ಇದ್ದೀವಿ. ನಾವು ವಯಸ್ಸೆ ಬರೋದು ಒಂದಿಲ್ಲ ಬಿಟ್ರೆ ಬಾಕಿ ಎಲ್ಲಾ ಕೀಟಗಳೆಲ್ಲ ಕಂಟ್ರೋಲ್ ಬಂದಿದ್ದಾರೆ. ಎನೆ ಹುಳುಗಳು ಅಂತೂ ರಾಶಿ ರಾಶಿಗಳು ಬಂದಿದೆ. ನಾವು ಒಂದು ಬ್ಲಾಕ್ ಅಲ್ಲಿ ಮಳೆಗಾಲದಲ್ಲಿ ಬಂದ ಮೇಲೆ ಒಂದೂವರೆ 2 ಇಂಚು ಮಣ್ಣು ಆಗ್ತದೆ. ಪಾರ್ತಿಯಲ್ಲಿ ಒಂದು ಬೀಜ ಹಾಕಿದ್ರು ಸಹ ಹುಟ್ಟೋದಿಲ್ಲ, ಗಟ್ಟಿ ಕಳೆಗಳೆಲ್ಲ ಹುಟ್ಟೋದಿಲ್ಲ, ಸಾಫ್ಟ್ ಕಳೆಗಳೇ ಹುಟ್ಟವೆ. ಸೊ ಕಳೆ ಸಮಸ್ಯೆನೂ ಕಡಿಮೆ ಆಗ್ತದೆ. ಕಳೆಗಳು ಈ ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗ, ಹೃದಯಾದ ಕೆಲಸ ಇದೆ ಮಣ್ಣಲ್ಲಿ. ನಾವು ಸ್ಪ್ರೇ ಮಾಡ್ಬಿಡ್ತೀವಿ, ಮತ್ತೆ ಈ ಕೆಮಿಕಲ್ ಹೊಡೆದು ಸ್ಪ್ರೇ ಮಾಡಿದ್ರೆ ದೇವರೇಗತಿ. ಜೀವಾಣುಗಳಿಗೆ ಲೈಫ್ ಹಾಸ್ಪಿಟಲ್ ಅನ್ನುವಂಥದ್ದು 80% ಜೀವಾಣುಗಳಿಗೆ ಕೋಬಾಲ್ಟ್ ಬೇಕು. ಲೈಫ್ ಹಾಸ್ಪಿಟಲ್ ಸ್ಪ್ರೇ ಮಾಡಿದ್ರೆ ಕೋಬಾಲ್ಟ್, ಮೆಗ್ನೀಷಿಯಂ, ಜಿಂಕ್, ಕಾಪರ್ ಅವೆಲ್ಲ ಬಂದಾಗ್ಬಿಡ್ತವೆ, ಅದು ಜೀವಾಣುಗಳಿಗೆ ಸಿಕ್ಕೋದಿಲ್ಲ. 80% ವಯಸ್ಸು ಜೀವಾಣುಗಳು ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಜೀವಾಣುಗಳಿಲ್ಲ ಯಾವುದೇ ಆಹಾರನ ಗಿಡಗಳು ತಗೊಳ್ಳಿಕ್ ಸಾಧ್ಯ ಇಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ದೊಡ್ಡ ಗುಂಡಿ ಮಾಡ್ಬಿಡ್ತೀವಿ, 4 ಕಡೆಯಿಂದ 3 ಕಾಲಡಿ ಆಳ, 10 ಅಡಿ ಅಗ್ಲ, ಒಂದು ಗುಂಡಿ ಮಾಡಿ ಅದಕ್ಕೊಂದು ಪ್ಲಾಸ್ಟಿಕ್ ಶೀಟ್ ಹಾಕ್ತೀವಿ. ಆಳ ಕಮ್ಮಿ ಯಾಕೆ ಮಾಡಿದೀವಿ ಅಂದ್ರೆ ಅಲ್ಲಿಂದ ವೆಂಚೂರಿಂದ ಡ್ರಿಪ್ಪಿಗೆ ಸೇರಿಸ್ಲಿಕ್ಕೆ ಬಾಗಿಲು ಅನ್ನೋದಿಲ್ಲ, ನಾವು ಆಳ ಕಡಿಮೆ ಮಾಡಿದ್ವಿ. ಮಾಡ್ಬಿಟ್ಟು ನಾವು ಗಾಳಿ ಕೈಕೋಲಿ ಗ್ರಾವಿಟೇಷನಲ್ ಫೋರ್ಸಸ್ ಮತ್ತೆ ಮನೆಯಲ್ಲಿ ಕೊಡ್ಬೋದು. ಹೌದು, ಎಷ್ಟು ಬೇಕಾದ್ರೆ ಕೊಡ್ಬೋದು, ಜಾಸ್ತಿ ಕೊಟ್ಟಷ್ಟು ಒಳ್ಳೇದು, ನಮ್ಗೆ ಖರ್ಚು ನೋಡ್ಬೇಕಲ್ಲ. ಅದರಿಂದ ಐದೈದು ಡ್ರೋನ್ ಪ್ರತಿ ತಿಂಗಳು ಒಂದು 4-5 ಸರಿ ಒಂದು ವರ್ಷ ಏನೂ ಬೇಡ. ಕೆಮಿಕಲ್ ಮೇನೇರ್ ಹಾಕುವಾಗ ಈ ಬುಡ ಬಿಡಿಸಿ ಗೊಬ್ಬರ ಹಾಕಿ ಗೊಬ್ಬರ ಹೊರೋದಕ್ಕೆಲ್ಲ ಹಾಲಿನಿಗೆ ಎಷ್ಟು ಖರ್ಚು ಮಾಡ್ಬೇಕು, ಅಷ್ಟು ದುಡ್ಡಿಂದು ಬೆಲ್ಲ ಬೇಡ, ನಮ್ಗೆ ತುಂಬಾ ಚೀಪ್ ಆಗ್ತದೆ ಮತ್ತೆ ಆರೋಗ್ಯಕ್ಕೂ ಒಳ್ಳೇದಲ್ಲ. ಕೆಲವು ಕಾಫಿ ಬೆಳೆಯೋರಿಗೆ ಎಲ್ಲ ಬೈಯರ್ಸ್ ಎಲ್ಲ ಮುಂದೆ ಬಂದಿದ್ರೆ ಯಾರೆಲ್ಲ ವೇಸ್ಟ್ ಗುಂಪದ್ರ ಹತ್ತು ಕಾಫಿ ಬೆಳೀತಾರೆ ಅಂತ ಕೇಳಿ. ನೀವು ಈಗ 3 ವರ್ಷಗಳಿಂದ ಪ್ರತಿ ತಿಂಗಳನ್ನು ಉಪಯೋಗಿಸ್ಕೊಳ್ತೀರಾ? 2 ವರ್ಷದಲ್ಲಿ ನಾವು ಸರಿಯಾಗಿ ಹಾಕ್ಲಿಕ್ಕೆ ಆಗಿಲ್ಲ ವೇಸ್ಟ್ ಗುಂಪದ್ರ, ಲಾಕ್ಡೌನ್ ಇತ್ತು, ಓಡಲ್ಲಿ ಆಗ್ತಿತ್ತಿಲ್ಲ, ಜನ ಇರ್ಲಿಲ್ಲ, ಬೆಲ್ಲ ಸಿಕ್ತಿರ್ಲಿಲ್ಲ, ಏನೆಲ್ಲ ಸಮಸ್ಯೆ ಆಗಿ ರಾಸಾಯನಿಕ ಗೊಬ್ಬರ ಮಾತ್ರ ನಾವು ಹಾಕ್ಲಿಲ್ಲ. ಈ ವರ್ಷ 5-6 ಕಡೆ ಗುಂಡಿ ಮಾಡ್ಕೊಂಡಿದ್ವಿ. ಒಂದು ಘನ ಮೀಟರ್ ಅಂದ್ರೆ 1,000 ಲೀಟರ್, ಎಷ್ಟು ಎಕರೆ ಬೇಕು ಅಷ್ಟು ಘನ ಮೀಟರ್ ನೀರಿಡಿ ಅಷ್ಟು ಗುಂಡಿ ಹೊಡೆದು ಒಂದು ಟಾರ್ಪಲ್ ಶೀಟ್ ಹಾಕಿ ಮಾಡ್ಕೊಂಡಿದೀವಿ. ಈ ವರ್ಷ ಪ್ರತಿ ತಿಂಗಳು ಇವತ್ತೇ ಕೊಡೋಣ ಅಂತ ಪ್ಲಾನ್ ಮಾಡಿ ರೆಡಿ ಆಗಿದ್ದೀವಿ. ವೇಸ್ಟ್ ಡಿಕಂಪೋಸರ್ ಬಳಕೆ ಮಾಡೋದ್ರಿಂದ ಅನುಕೂಲ ಅದೇ ಆಗ್ತದೆ ಅನ್ನೋ ಒಂದು ಖಚಿತವಾದ ಅಭಿಪ್ರಾಯ ತಮ್ದು ಅಲ್ವಾ? ಖಂಡಿತ. ಮಡಬಾಯಿಗೆ ಹತ್ರ ಡ್ರಮ್ ಮಾಡಿ ನೀರಿನ ಜೊತೆ ಕೊಟ್ಟಿದ್ದು. ಅವ್ರಿಗೆ ಕಳೆದ ವರ್ಷ ಪ್ಲಾಸ್ಟಿಕ್ ಚೀಲದಲ್ಲಿ 90 ಚೀಲ ಭತ್ತ ಆಗಿತ್ತು. 3 ಎಕರೆ, 1 ಚೀಲ 43 ಕೆಜಿ ಬರ್ತಾ ಇತ್ತು. ಅದೇ ಜಾಗದಲ್ಲಿ ಯುಎಸ್ ಕಂಪೋಸರ್ ಹಾಕಿದ್ರೆ ಈ ವರ್ಷ 120 ಚೀಲ ಭತ್ತ ಆಗಿದೆ. ಪ್ರತಿಯೊಂದು ಚೀಲ 48 ಕೆಜಿ ತೂಗ್ತಾ ಇದೆ, 5 ಕೆಜಿ ಜಾಸ್ತಿ ತೂಗ್ತಾ ಇದೆ. ಈ ಸೀಡ್ಸ್ ಹಾಕ್ಬಿಟ್ರೆ ಬ್ಯೂಟಿಫುಲ್ ಕಲರ್ ಬರ್ತದೆ, ಇದು ಬರ್ತದೆ, ಹುಳ ಹೊಡೆಯಲಿಲ್ಲ, ಯಾವುದೇ ಬೆಳೆಗೆ ಹಾಕ್ಬೋದು. ಬರೇ ಕಾಫಿ ತೋಟಕ್ಕಂತೆ ತರಕಾರಿಗಳಿಗೂ ಉಪಯೋಗಿಸ್ಕೊಳ್ಬಹುದು, ಎಲ್ಲರೂ ಕಾಫಿ. ಮತ್ ಕಡಿಮೆ ಖರ್ಚಿಂದು ಅಲ್ವಾ? ಖರ್ಚು ಕಡಿಮೆ, ಮತ್ತೆ ಆರೋಗ್ಯಕ್ಕೆ ತೊಂದರೆ ಇಲ್ಲ. ಕೆಟ್ಟು ವಾಸನೆ ಅಥವಾ ಹಾಕ್ಲಿಕ್ಕೆ ಕಷ್ಟಪ್ಪ ಅನ್ನೋ ತರ ಏನಿಲ್ಲ ಅಲ್ವಾ? ಕುಡಿಲಿಕ್ಕೆ ಕೊಡ್ಬಹುದು, ಓಹೋ, ಕೊಟ್ರೆ ಅವ್ರ ಆರೋಗ್ಯ ಇಂಪ್ರೂವ್ ಆಯ್ತದೆ. ನಾಯಿಗಳಿಗೆ 100 ml ಕೊಡ್ಬಹುದು. ಕೆರೆ ನೀರಿಗೆ ಹಾಕ್ಬಿಟ್ರೆ ಮೀನುಗಳು ಚೆನ್ನಾಗಿ ಬೆಳೀತವೆ. ಇವನ್ ಕ್ಲೀನ್ ಆಗಿ ನಾವು ಒಂದು ಬಾಟ್ಲ್ ಅಲ್ಲಿ ಮಾಡ್ಕೊಂಡು ನಾವು ಸಹ 10 ml 20 ml ಕೊಡುದು. ನಾವು ನೀವು ಈ ಹಿಂದೆ ಜೀವಾಮೃತ ಅಥವಾ ಇನ್ನು ಬೇರೆ ಬೇರೆ ರೀತಿಯ ಸಾವಯವ ಅಥವಾ ಜೈವಿಕ ದ್ರಾವಣಗಳನ್ನ ಬಳಕೆ ಮಾಡ್ಕೊಂಡಿದ್ದೀರಾ? ಹೌದು, ಜೀವಾಮೃತ ಮುಂಚೆ ಯೂಸ್ ಮಾಡುತ್ತಿದ್ದೋ, ಆದ್ರೆ ಕಷ್ಟ, ಸರಿಯಾದ ಸಮಯಕ್ಕೆ ಉಪಯೋಗಿಸಿಲ್ಲ ಅಂದ್ರೆ ಕೆಟ್ಟ ವಾಸನೆ ಬರ್ತಾ ಇತ್ತು, ಕೆಲವೊಮ್ಮೆ ಚೆಲ್ಲು ಬೇಕಾಗ್ತಿತ್ತು. ಇದು ವೇಸ್ಟ್ ಕಂಪೋಸರ್ ಆಗಿಲ್ಲ, ನೀವು 6 ತಿಂಗಳು ಇಡಿ, ವರ್ಷ ನೋಡಿ, ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಬೆಲ್ಲ ಆಗ್ತಾ ಇದ್ರೆ ಸಾಕು, ಏನು ಹಾಳಾಗೋದಿಲ್ಲ. ಅದ್ರಲ್ಲಿ ಹುಳ ಬಿದ್ರು ಅದ್ರ ಗುಣಕ್ಕಿಂತ ತೊಂದರೆ ಆಗೋದಿಲ್ಲ. ಅದು ಪ್ಲಾಸ್ಟಿಕ್ ಒಂದು ಬಿಟ್ಟು ಬಾಕಿ ಎಲ್ಲನ ಕರಗಿಸ್ತದೆ. ಓಹೋ, ಕಬ್ಬಿಣವೂ ಕರಗುತ್ತೆ. ಕಬ್ಬಿಣ ಕರಗಿಸೋದೊಂದು ಮೆಥಡ್ ಇದೆ, ಇದು ಮೈಕ್ರೋನ್ಯೂಟ್ರಿಯನ್ಸ್ ಅಂತೇಳಿ 3 ತರ ಎಣ್ಣೆ ಕಾಳು ಅಂದ್ರೆ ಸಾಸಿವೆ, ಎಳ್ಳು, ನೆಲಗಡಲೆ ಅಂತದ್ದು 200 ಲೀಟರ್ಗೆ 2-2 ಕೆಜಿ, ಮತ್ತೆ 3 ತರ ಬೇಳೆಕಾಳು, ಈ ಉರುಳಿ, ಅವರೆ ಅಂತವು, 3 ತರದ್ದು. ಅದೆಲ್ಲ ಪುಡಿ ಮಾಡಿ ವೇಸ್ಟ್ ಗೊಬ್ಬರ ರೆಡಿ ಆದ್ಮೇಲೆ 5 ದಿನ ಆದ್ಮೇಲೆ ಅದಕ್ಕೆ ಹಾಕ್ಬೇಕು. ಹಾಕ್ಬಿಟ್ಟು 12-2 ಇಂಚಿಂದ ಮೊಳೆ, ಮತ್ತೊಂದು 150-200 ಗ್ರಾಂ ತಾಮ್ರದ ತಂತಿ, ಅದು ತಾಮ್ರದ ಪಾತ್ರೆ, ಅದನ್ನ ಹಾಕಿ 21 ದಿನ ಬಿಟ್ರೆ ಮೊಳೆ ಎಲ್ಲ ಕರಗಿರ್ತದೆ. ತಾಮ್ರನು ತಂತಿ ಆದ್ರೆ ಕರಗೋಗಿರ್ತದೆ, ಪಾತ್ರೆ ಪೀಸ್ ಆದ್ರೆ ಸುಮಾರು ಸೌದೋಗಿರ್ತದೆ. ಅದನ್ನ 50% ಸ್ಪ್ರೇ ಮಾಡಿಬಿಟ್ರೆ 2 ದಿನಕ್ಕೆ, ನಾವು ಒಂದ್ಸರಿ ಮಾಡಿದ್ದು ತೋಟಕ್ಕೆ ಎಲ್ಲ ಪಳ ಪಳ ಪಳ ಪಳ ಅಂತ ಒಳಿಯೋಕೆ ಸ್ಟಾರ್ಟ್ ಆಗಿತ್ತು. ತರಕಾರಿಗಂತೂ ಮಾಡ್ಬಿಟ್ಟು ಸಂಖ್ಯೆ, ಸೈಜ್, ಕಲರ್, ಟೇಸ್ಟ್, ಬಾಳಿಕೆ ಎಲ್ಲ ಇಂಪ್ರೂವ್ ಆಗ್ಬಿಡ್ತದೆ. ಆಗ್ತಾ ಇದ್ರೆ ಅವ್ರು ಯಾವ್ದು ಹುಳಕ್ಕೆ ಯಾವ್ದು ಔಷಧಿ ಹೊಡಿಬೇಕಾಗಿಲ್ಲ. ನಮ್ಮಲ್ಲಿ ನಮ್ಗೊಬ್ರು ಸೊಪ್ಪು ತಂದು ಕೊಡ್ತಿದ್ರು, ಅವ್ರಿಗೊಂದು ಕಂಡೀಷನ್ ಆಗಿದೆ, ನೀವು ವೇಸ್ಟ್ ಕಂಪೋಸ್ಟ್ ಯೂಸ್ ಮಾಡಿದ್ರೆ ಮಾತ್ರ ಮತ್ತೆ ತಗೊಳ್ತೀನಿ, ಇಲ್ಲಿ ನಾನೇ ಯಾಕೆ ನಿಮಿಷ ತಿನ್ಲಿ. ಮತ್ತೆ ಅವರು ಬಂದು ಇಲ್ಲಿಂದ ತಗೊಂಡೋಗಿ ಮಾಡ್ತಾ ಇದ್ದಾರೆ. ಓಹೋ, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ, ಇದನ್ನು ನೀವು ಉತ್ಪಾದನೆ ಮಾಡಿ ಬಳಕೆ ಮಾಡ್ಕೊಳ್ತಿದ್ದೀರಾ? ಹೌದು, ಅದು ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಪ್ರತಿ ಒಂದು ಮನೆಯಲ್ಲಿ ಯಾವಾಗ್ಲೂ ಇಟ್ಕೋಬೇಕು, ಯಾವುದೇ ಹೊಟ್ಟೆ ಸಮಸ್ಯೆಗೆ ಅಥವಾ ಕೆಟ್ಟ ವಾಸನೆ ಬರೋದು ಅಥವಾ ನಾವೇ ತುರಿಕೆ ಎಲ್ಲ ಇದೆ ಚರ್ಮ ಕಾಯಿಲೆಗಳಿಗೆ ಹಚ್ಚಿ 1 ನಿಮಿಷಕ್ಕೆ ನಿಮ್ಗೆ ತುರಿಕೆ ಎಲ್ಲ ನಿಂತೋಗ್ಬಿಡುತ್ತದೆ. ನಾನ್ ಚಿಕ್ಕವನಿರುವಾಗ ಚಿಕ್ಕ ಮಕ್ಕಳನ್ನ ಅಕ್ಕಿ ತೊಳೆದ ನೀರಲ್ಲಿ ಸ್ನಾನ ಮಾಡಿಸಿದ್ ನೋಡಿದ್ದೆ. ಅಕ್ಕಿ ತೊಳೆದ ನೀರಲ್ಲಿ ಸ್ನಾನ ಮಾಡಿಸಿ ನೋಡಿ ಇವ್ರೆಂತ ಅನಾಗರಿಕರು. ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಮಾಡಕ್ಕೆ ನಮ್ಗೆ ಬೇಕಾಗಿದ್ದು ಅಕ್ಕಿ ನೀರು. ಈ ಅನ್ನ ಮಾಡೋದಕ್ಕಿಂತ ಮುಂಚೆ ತೊಳಿತಾರಲ್ಲ, ತೊಳೆಯುವಾಗ ಫಸ್ಟ್ ಅಕ್ಕಿ ಮುಳುಗೋಷ್ಟೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಆಡಿಸ್ಬೇಕು ನೀರು. ಆಡಿಸಿ ಅಕ್ಕಿಲಿರೋ ಈ ಅಂಶ ಎಲ್ಲ ಅದಕ್ಕೆ ಬರ್ತದೆ ಹೊರಗಡೆ ಇರೋದು. ಅದನ್ನ ಒಂದು ಅಗ್ಲ ಬಾಯಿ ಪಾತ್ರೆಗೆ ಹಾಕಿ ಬಟ್ಟೆ ಮುಚ್ಚಿ ಚೆನ್ನಾಗಿ ಗಾಳಿ ಆಡೋ ಜಾಗದಲ್ಲಿ ಇಡಬೇಕು. ಬಿಸಿಲು ಮಳೆ ಬೀಳಬಾರದು. ಕಿಟಕಿ ಮೇಲೆ ಇಡಬಹುದು, ವರಾಂಡದಲ್ಲಿ ಇಡಬಹುದು. 48 ಗಂಟೆ ಇಡಬೇಕು. 48 ಗಂಟೆ ಆದ್ಮೇಲೆ ಅದನ್ನ ಮೇಲೆ ಬಗ್ಸಿ ತೆಗಿಬೇಕು. ಅದಕ್ಕೊಂದು ಪ್ಲಾಸ್ಟಿಕ್ ಇದು ಬೆಳೆಗಳೇ ಹಾಕ್ತಾರಲ್ಲ ಅಂತ ಡಬ್ಬ ಇದ್ರೆ ಒಳ್ಳೇದು, ಯಾಕಂದ್ರೆ ಕಣ್ಣಿಗೆ ಕಾಣ್ತದೆ. ಕ್ರೀಮ್ ಎಲ್ಲ ಡೆವಲಪ್ ಆಗಿದೆಲ್ಲ ಕಾಣ್ತದೆ, ಹಾಕಿ ಅದು ಎಷ್ಟಿದೆ ಅದು 10 ರಷ್ಟು ತನಕ ಹಾಲು ಹಾಕ್ಬೋದು. 1 ಲೀಟರ್ ದ್ರವ ಇದೆ ಅಕ್ಕಿ ತೊಳೆದಿದ್ದು, 10 ಲೀಟರ್ ಹಾಲು ಹಾಕ್ಬೋದು, 5 ಹಾಕ್ಬೋದು, ತೊಂದ್ರೆ ಇಲ್ಲ. ಹಾಕಿದ್ರೆ ಬೇಸಿಗೆಲ್ಲ 2-3 ದಿನಕ್ಕೆ ರೆಡಿ ಆಗ್ತದೆ. ಮೇಲ್ಗಡೆ ಕೆನೆ ತೇಲ್ತಾ ಇರ್ತದೆ, ಕೆಳಗಡೆ ದ್ರವ ಇರ್ತದೆ, ಫುಲ್ ಪ್ರೋಟೀನ್ ಅದು. ಮತ್ತೆ ಆ ದ್ರವನ ನಾವು ಸೋಸಿ ಬಾಟ್ಲಿಯಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಇಡಬೇಕು. ಫ್ರಿಡ್ಜ್ ಅಲ್ಲಿ ಇಟ್ಟು 6 ತಿಂಗಳ ಗಂಟ ಇಡಬಹುದು. ಅದನ್ನ ದಿನ ಕುಡಿತಾ ಇದ್ರೆ ನಮ್ಗೆ ಹೊಟ್ಟೆ ಸಂಬಂಧಪಟ್ಟ ಯಾವ್ದೇ ಕಾಯಿಲೆಗಳು ಇರ್ಬೋದಿಲ್ಲ, ಮತ್ತೆ ಇತರ ಕಾಯಿಲೆಗಳಿಗೂ ಒಳ್ಳೇದದು. ನಮ್ಮಲ್ಲಿ ಈಗ ಕೋಳಿಗಳಿಗೆ ನೀರಿನ ಜೊತೆ ಕೊಡ್ತಾರೆ, 1 ಲೀಟರ್ 800 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಕೊಡ್ಬೋದು. ಅಷ್ಟು ಕಮ್ಮಿ ಪ್ರಮಾಣದಲ್ಲಿ ಸಾಕು ಕೊಟ್ರೆ ಕೋಳಿಗಳದ್ದು ಆರೋಗ್ಯ ತುಂಬಾ ಇಂಪ್ರೂವ್ ಆಗ್ತದೆ. ದನಗಳಿಗೆ ನಾಯಿಗಳಿಗೆ ನಾವು ಕೊರಿಯನ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಟ್ರಯಲ್ ಗೆ ಅಂತೇಳಿ ಸ್ವಲ್ಪ ಹಂದಿ ಕೋಳಿ ಎಲ್ಲ ಸಾಕಿದೀವಿ. ಅವಕ್ಕೆ ಸಹ ರೆಗ್ಯುಲರ್ ಆಗಿ ನೀರಿನ ಜೊತೆ ಕುಡಿಯೋಕೆ ಕೊಡ್ತೀವಿ. ಅವಕ್ಕೆ ಯಾವ್ದು ಕಾಯಿಲೆನೂ ಬರೋದಿಲ್ಲ, ಮತ್ತೆ ಜೀರ್ಣಶಕ್ತಿನು ಚೆನ್ನಾಗಿ ಬರ್ತದೆ. ಈಗ ನಾವು ಹಂದಿಗಳು ಸಾಕಿ 2.5 ವರ್ಷ ದಾಟ್ತು, ಇದುವರೆಗೆ ಹಂದಿ ಗೂಡ್ನ ನಾವು ಕ್ಲೀನ್ ಮಾಡಿಲ್ಲ, ಹಂದಿಗಳನ್ನು ತೊಳೆದಿಲ್ಲ, ಚೂರು ವಾಸನೆ ಇಲ್ಲ. ಓಹೋ, ಅದೊಂದು ಕೊರಿಯನ್ ನ್ಯಾಚುರಲ್ ಮೆಥಡ್ ಅಂತೇಳಿ. ಆ ಕೊರಿಯನ್ ನ್ಯಾಚುರಲ್ ಫಾರ್ಮಿಂಗ್ ಫಸ್ಟ್ ಅನ್ನನ ಒಂದು ಬಾಕ್ಸ್ ಅಲ್ಲಿ ಇಟ್ಟು ಕಾಡಲ್ಲಿ ಇಟ್ಟು ಬರಬೇಕು. 3 ದಿನ ಆದ್ಮೇಲೆ ಅದಕ್ಕೆಲ್ಲ ಜೀವಾಣುಗಳು ಬರ್ತವೆ. 3 ದಿನ ಆದ್ಮೇಲೆ ತಂದು ಅದು ಎಷ್ಟಿದೆ ಅಷ್ಟೇ ತೂಕದ್ದು ಬೆಲ್ಲದ ಪುಡಿ ಮಾಡಿ ಮೆಲ್ಲ ಕೈಯಲ್ಲಿ ಆಡ್ಸಿ ಅದು ನೀರ್ ಬಿಡ್ತದೆ. ನೀರ್ ಬಿಟ್ಟ ಮೇಲೆ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಪೇಪರ್ ಮುಚ್ಚಿ ಇಡಬೇಕು, ಉಸಿರಾಡ್ತಾ ಇರ್ಬೇಕು ಜೀವಾಣುಗಳೆಲ್ಲ. ಹಾಗೆ ಅದಕ್ಕೆ ಸ್ಥಳೀಯ ಜೀವಾಣುಗಳು IMO ಇಂಡಿಜಿನಸ್ ಮೈಕ್ರೋ ಆರ್ಗಾನಿಸಮ್ಸ್ 1 ಅಂತಾರೆ. ಕಾಡಿಂದ ಹಿಡ್ಕೊ ಬಂದಿದ್ದಕ್ಕೆ ಬೆಲ್ಲ ಮಿಕ್ಸ್ ಮಾಡೋದಿಕ್ಕೆ IMO 2 ಅಂತ ಹೇಳಿದ್ರೆ, ಅದನ್ನ ನೆಕ್ಸ್ಟ್ ಅಂತ ನಾವು ಪಾಲಿಶ್ ತೌಡಿಗೆ ಮಿಕ್ಸ್ ಮಾಡ್ತೀವಿ. ಪಾಲಿಶ್ ತೌಡಿಗೆ ಮಿಕ್ಸ್ ಮಾಡುವಾಗ ಜೀವಾಣುಗಳಿಗೆ ಫುಡ್, ಸ್ಟಿಮ್ಯುಲೇಟರ್ ಮತ್ತೆ ಮೆಡಿಸಿನ್ ಅಂತ 3 ಐಟಮ್ಸ್ ಕೊಡಬೇಕು. ಅದೆಲ್ಲ ಸುಲಭ. ಈಗ ನಾನು ಹೇಳದ್ನ ಕೇಳಿಸ್ಕೊಂಡ್ರೆ ಏನೇನೋ ತಲೆಗೆಟ್ಟೋಗ್ಬಿಡ್ತದೆ, ಓದಿದ್ರು ಸಹ ತಲೆಗೆಟ್ಟೋಗ್ತದೆ. ನಾನು ವಿಡಿಯೋಗಳನ್ನ ನೋಡಿ ಕಲ್ತಿರುವಂತದ್ದು, ವಿಡಿಯೋ ನೋಡಾಗ್ಲೂ ತಲೆಗೆಟ್ಟೋಯ್ತು. ಮತ್ತೆ ಮಾಡಿದ್ಮೇಲೆ ಅದು ಅತಿ ಸುಲಭ, ಯಾರು ಬೇಕಾದ್ರೂ ಮಾಡಬಹುದು. ತೌಡಿಗೆ ಮಿಕ್ಸ್ ಮಾಡೋದು IMO 3, ಅದು ಎಲ್ಲ ಬಿಸಿ ಬಿಸಿ ಆಗ್ತದೆ. ಬಿಸಿ ಬಿಸಿ ಆಗಿ ದಿನ ಮಗಿಸ್ತಾ ಇರ್ಬೇಕು, ದಿನಕ್ಕೆ 2-3 ಸರಿ. ಎಂತ ಹೀಟ್ ಕಡಿಮೆ ಆದ್ಮೇಲೆ ಅದನ್ನ ಪುನಃ ವೇಸ್ಟ್ ಮಣ್ಣಿಗೆ ಮಿಕ್ಸ್ ಮಾಡ್ತೀವಿ. ಆ ವೇಸ್ಟ್ ಮಣ್ಣಿಗೆ ಮಿಕ್ಸ್ ಮಾಡುವಾಗ್ಲೂ IMO 2 ಹಾಕ್ಬೇಕು, ಅದಕ್ಕೆ ಫುಡ್ ಮೆಡಿಸಿನ್ ಅದೆಲ್ಲ ಹಾಕಿ ಮಣ್ಣಿಗೆ ಮಿಕ್ಸ್ ಮಾಡೋದು. ಅದೊಂದು 8-10 ದಿನಕ್ಕೆ ಅದು ಬಿಸಿ ಬಿಸಿ ಆಗಿ ಮತ್ತೆ ಕೂಲ್ ಆಯ್ತದೆ. ಕೂಲ್ ಆದ್ಮೇಲೆ ಅದು IMO 4. ಆ IMO 4 ನ ಕಾಂಪೋಸ್ಟ್ ಜೊತೆ ಮಿಕ್ಸ್ ಮಾಡಿಟ್ರೆ IMO 5. ಅದೊಂದು 600 ಕೆಜಿ ಒಂದಿಗೆ ಹಾಕ್ಬಿಟ್ರೆ ಮತ್ತೆ ಏನು ಬೇಕಾಗೋದಿಲ್ಲ. ಏನು ಅಂದ್ರೆ ಏನು ಬೇಕಾಗೋದಿಲ್ಲ, ಯಾವ ಔಷಧಿನೂ ಬೇಡ, ಯಾವ ಗೊಬ್ಬರನೂ ಬೇಡ, ಏನು ಬೇಡ. ಈಗ ಹಂದಿಗಳಲ್ಲಿ ಮತ್ತೆ ಕೋಳಿಗಳಲ್ಲಿ ನಮ್ಗೆ ಆ ಗೂಡಲ್ಲಿ IMO 4 ಹಾಕಿರ್ತೀವಿ, ನಾವು ತಿನ್ನಕ್ಕೂ ಕೊಟ್ಟಿರ್ತೀವಿ, ಆದ್ರೂ ಹೊಟ್ಟೆ ಒಳಗೆ ಎಸ್ಟಾಬ್ಲಿಷ್ ಆಯ್ತದೆ. ಮಲ ಮೂತ್ರ ಎಲ್ಲ IMO 5. ನಮ್ಗೆ ಈಗ ಹಂದಿ ಗೂಡಲ್ಲಿ IMO 5 ಸಿಗ್ತದೆ. ನಾವು ಮಾಡ್ಬೇಕಾದ್ರೆ ಅಂದಾಜು 25 ರೂಪಾಯಿ ಖರ್ಚು ಬೀಳ್ತದೆ ಕೆಜಿಗೆ. ಮತ್ತೆ ಹಂದಿ ಗೂಡು ಮಾಡೋದು ಮಾತ್ರ ಸ್ವಲ್ಪ ಎಕ್ಸ್ಪೆನ್ಸಿವ್. ಮತ್ತೆ ಏನಿಲ್ಲ, ಬರೀ ನೀರು ತಿಂಡಿ ಕೊಟ್ರೆ ಸಾಕು, ಏನು ಕ್ಲೀನ್ ಮಾಡೋಂಗಿಲ್ಲ. ಮನೆ ಪಕ್ಕನೆ ಇದೆ ಅದು ಗೂಡು, ಬೆಡ್ರೂಮ್ ಪಕ್ಕದಲ್ಲಿ ಹಂದಿ ಸಾಕ್ಬಹುದು, ವಾಸನೆ ಬರಲ್ಲ. ಓಹೋ, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾವನ್ನ ನೀವು ಕೃಷಿಯಲ್ಲಿ ಹೇಗೆ ಉಪಯೋಗಿಸ್ಕೊಳ್ತೀರಿ? ಹಂದಿಗಳಿಗೆ ಕೋಳಿಗಳಿಗೆ ಮತ್ತೆ ನಮ್ಮ ಮನೆಯಲ್ಲಿ ಉಪಯೋಗಿಸ್ತಾ ಇದೀವಿ. ಸ್ನೇಹಿತರೊಬ್ರು ಒಂದು ಹೂವಿನ ಗಿಡಕ್ಕೆ ಹಾಕಿದ್ರು, ಮತ್ತೆ ಫೋಟೋ ಕಳಿಸಿದ್ರು ನನಗೆ, ಬಾರಿ ಚೆನ್ನಾಗಿತ್ತು. ಅವ್ರು ಹಾಕಿದ್ದಕ್ಕೂ ಹಾಕದೇ ಇರೋಂತ ಗಿಡಗಳು. ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾದ ಕೆಲಸ ಪ್ರಕೃತಿಯಲ್ಲಿ ಏನಂದ್ರೆ ಪೊಲೀಸ್ ಕೆಲಸ. ಊರಲ್ಲಿ ಪೊಲೀಸ್ ಇದ್ರೆ ನೋಡಿ, ಕಳ್ಳ ಕಾಕರು ಪಿಕ್ ಪಾಕೆಟ್ ಅವರೆಲ್ಲ ಸುಮ್ಮನೆ ಬ್ಯಾಲ ಮುಚ್ಕೊಂಡಿರ್ಬೇಕಲ್ವಾ. ಒಳ್ಳೆಯವರು ಅವರು ವ್ಯವಹಾರ ಮಾಡ್ಲಿಕ್ಕೆ ಏನು ಅಬ್ಜೆಕ್ಷನ್ ಇಲ್ಲ. ಕೆಟ್ಟ ಜೀವಾಣುಗಳಿಗೆ ಬೆಳೀಲಿಕ್ಕೆ ಅವಕಾಶದಿಲ್ಲ, ಅದು ಒಳ್ಳೆ ಜೀವಾಣುಗಳು ಬೆಳೀತವೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಉಳಿದಂತೆ ನೀವು ಕಾಂಪೋಸ್ಟ್ ಗೊಬ್ಬರ ತಯಾರಿಸಿಕೊಳ್ಳೋದು, ದನಕರುಗಳನ್ನ ಸಾಕೊಂಡಿರೋದು? ದನಗಳಿದೆ, ಪೆಪ್ಪರ್ ಗೆಲ್ಲ ಕಾಯಿಲೆ ಬರುವ ಗಂಜೆಲ್ಲ 1-10 ರಷ್ಟು ನೀರ್ ಹಾಕ್ಬಿಟ್ಟು ಕಂಟ್ರೋಲ್ ಬರ್ತಿತ್ತು. ಈಗ ನಾವು ವೇಸ್ಟ್ ಕಂಪೋಸರ್ ಸುಡೋಮನಸ್ ಹಾಕ್ತೀವಿ, ಸುಡೋಮನಸ್ ನಾವೇ ಮಾಡ್ತೀವಿ. ಆಮೇಲೆ ವೇಸ್ಟ್ ಕಂಪೋಸರ್ ಹಾಕಿದ್ರೆ ಕ್ರಮೇಣ ಕಾಯಿಲೆಗಳೆಲ್ಲ ತೋಟಿಗೆ ಬರ್ತವೆ. ಈ ತೋಟಕ್ಕೂ ನಾವು ಗೊಬ್ಬರ ಹಾಕೋದಿಲ್ಲ. ಮತ್ತೆ ಒಂದು ಬ್ಲಾಕ್ ಅಲ್ಲಿ ಕಾಳು ಮೆಣಸಿನ ಬಳ್ಳಿಗಳು ತುಂಬಾ ವೀಕ್ ಆಗಿದ್ದು, ಎಲ್ಲ ಚಿಕ್ಕದಾಗಿ ಹಳದಿಯಾಗಿ ಮಳೆ ಬಂದ್ರು ಅಲ್ಲಾಡಿಲ್ಲ. ಅದಕ್ಕೆ IMO 4 ಹಾಕ್ದು, IMO 4 ಹಾಕಿದ್ಮೇಲೆ ರಿಕವರಿ ಆಯ್ತು. ಈ ವರ್ಷ ಸ್ವಲ್ಪ ಮೆಣಸು ಅಂತ ಇರೋದು ನಮ್ಗೆ ಆ ಬ್ಲಾಕ್ ಅಲ್ಲಿ ಮಾತ್ರ. ಓಹೋ, ಈಗ ತಾವು ಹೇಳೋ ರೀತಿಯಲ್ಲಿ ತುಂಬಾ ಸುಸ್ತಾದ ಕಾಳು ಮೆಣಸಿನ ಬಳ್ಳಿಗಳಿಗೆ IMO 4 ಹಾಕೊಂಡ್ರೆ ಚೇತರಿಸಿಕೊಳ್ತವೆ, ಅನುಕೂಲ ಆಗ್ತದೆ. ಚೇತರಿಸಿಕೊಳ್ತವೆ. ಐಎಂಒ 4 ಹೇಗ್ ಮಾಡೋದಂತ ಮತ್ತೊಮ್ಮೆ ಹೇಳಿ. ಸ್ಟ್ಯಾಂಡರ್ಡ್ ಬಾಕ್ಸ್ ಅಂತ ಹೇಳಿದ್ರೆ ನಮಗೆ ಅಕ್ಕಿದ ಅಳತೆ ಬೇಕಲ್ಲ, ಹಾಗೆ 12 ಇಂಚ್ ಉದ್ದ, 10 ಇಂಚ್ ಅಗಲ 4 ಇಂಚ್ ಆಳೋದು ಒಂದು ಬಾಕ್ಸ್ ಮಾಡ್ಕೊಂಡಿದ್ದೀವಿ. ಆ ಮರದ ಬಾಕ್ಸ್ಗೆ ಪೇಂಟ್ ಆಗ್ಲಿ ಗಮ್ ಆಗ್ಲಿ ಹಾಕ್ಬಾರ್ದು, ಹೊಡೆದು ಬಿಟ್ಟು ನಿಲ್ಸ್ಬೇಕು. ಅದ್ರಲ್ಲಿ 1/2 ಕೆಜಿನ ಕುಕ್ಕರ್ ಎಲ್ಲ ಹಾಕಿ ಒಂದು ವಿಷಲ್ ಬಂದ ತಕ್ಷಣ ಇಳಿಸ್ಬಿಟ್ಟು ಓಪನ್ ಮಾಡಿ ಬಿಡ್ತೀವಿ. ಆಗ ಸ್ವಲ್ಪ ಅರ್ಧ ಅರ್ಧ ಬೆಂದಿರ್ತದ ಅದು ಮರದ. ಅದನ್ನ ಆ ಬಾಕ್ಸ್ಗೆ ಹಾಕಿ ಅದಕ್ಕೆ ಒಂದು ಪೇಪರ್ ಮುಚ್ಚಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಕಾಡಲ್ಲಿ ಯಾವ ಜಾಗ ಇದೋ ಆ ಜಾಗಕ್ಕಿಂತ 300 ಅಡಿಗಿಂತ ಎತ್ತರದಲ್ಲಿರೋ ಜಾಗದ್ದು ಜೀವಾಣುಗಳು ಸ್ಟ್ರಾಂಗ್ ಇರ್ತವೆ, ಎತ್ತರದ ಜಾಗ ತಗೋಬೇಕು. 3 ದಿನ ಇಡಬೇಕು, ಅದಕ್ಕೆ ಒಂದು ಬಲೆ ಹಾಕ್ಬೇಕು, ಇಲ್ಲಿ ಬಂದು ತಿನ್ನೋ ಚಾನ್ಸಸ್ ಇದೆ. ಮತ್ತೆ ಮೇಲೆ ಒಂದು ಪ್ಲಾಸ್ಟಿಕ್ ಸ್ಲೋಪ್ ಆಗಿ ಕಟ್ಬೇಕು, ಡೈಲಿ ಗಾಳಿ ಆಡ್ಬೇಕು ಅದಕ್ಕೆ, ಮಳೆ ಬಿರೋ ಚಂಡಿ ಆಗದಂಗೆ. 3 ದಿನ ಆದ್ಮೇಲೆ ತರೋದು ಬಾಕ್ಸ್ ಅಲ್ಲಿ ಒಂದು 657 ಗ್ರಾಮ್ ಅಷ್ಟು ಇರ್ತದೆ ತೂಕ ಮಾಡಿದೆ. ಅಷ್ಟೇ ತೂಕದಷ್ಟು ಬೆಲ್ಲದ ಪುಡಿ ಮಿಕ್ಸ್ ಮಾಡ್ಬಿಡ್ತೀವಿ. ಆರ್ಡಿನರಿ ಬೆಲ್ಲ ಹಾಕ್ತಿವಿ, ಸಾವಯವ ಆದ್ರೆ ಒಳ್ಳೇದನೋ. ಕೈಯಲ್ಲಿ ಹಿಚ್ಕಬಾರ್ದನ ಆಡಿಸ್ಬೇಕು, ಮೆಲ್ಲ ಮೇಲೆ ಕೆಳಗೆ ಆಡಿಸಿ ಆಡಿಸಿ ಆಡಿಸಿ ಆಡಿಸಿ ಆಡಿಸಿ ಆಡಿಸಿ ಅದು ಅಲ್ಲಿಂದ ದ್ರವ ಬರ್ತದೆ, ನೀರ್ ಬರ್ತದೆ. ನೀರ್ ಎಲ್ಲಿಂದ ಬರೋದು ಅಂತ ಹೇಳಿದ್ರೆ ಈ ಜೀವಾಣುಗಳಿಂದ. ಈ ಜೀವಾಣುಗಳಲ್ಲಿ 70% ನೀರಿದೆ. ಅದ್ ನೀರು ಹೊರಗಡೆ ಬಂದಾಗ ಅವು ಇನ್ಆಕ್ಟಿವ್ ಸ್ಟೇಜ್ ಅಲ್ಲಿ ಹಾಗೆ ಇರ್ತವೆ, ಅದನ್ನ ಇಡಬಹುದು ತಿಂಗಳಗಟ್ಲೆ. ಅದು IMO2 ರೆಡಿ ಆದ್ಮೇಲೆ ನಾವು ಈಗ ಅಂದಾಜು 100 ಕೆಜಿ ಪಾಲಿಶ್ ಭತ್ತದ ತೌಡಾದ್ರೆ ಅದಕ್ಕೊಂದು 60 ಲೀಟರ್ ನೀರ್ ಬೇಕು. 60 ಲೀಟರ್ ನೀರಿಗೆ 60 ಗ್ರಾಮ್ ಅಷ್ಟು ಈ IMO2 ಹಾಕ್ತಿವಿ. ಅದಕ್ಕೆ ಉಪ್ಪು ಹಾಕ್ತಿವಿ. ಉಪ್ಪು ಯಾಕೆ ಅಂತ ಹೇಳಿದ್ರೆ ಸಮುದ್ರದ ನೀರಲ್ಲಿ 94 ಅಂಶಗಳಿವೆ. ಒಂದೊಂದು ಜೀವಾಣುಗಳಿಗೆ ಒಂದೊಂದು ಅಂಶ, ಅದಕ್ಕೆ ಬೋರಾನ್ ಜಾಸ್ತಿ ಬೇಕು, ಇನ್ನೊಂದಕ್ಕೆ ಕೋಬಾಲ್ಟ್ ಜಾಸ್ತಿ ಬೇಕು. ಅದೇ ತರ ಎಲ್ಲಾ ತರ ಜೀವಾಣುಗಳು ಅಲ್ಲಿ ಬದುಕಬೇಕು ಅಂತ ಹೇಳಿ ಎಲ್ಲಾ ಸಿಕ್ಲಿ ಅನ್ನೋ ದೃಷ್ಟಿಯಲ್ಲಿ ಸಮುದ್ರದ ನೀರಾದ್ರೆ 2 ಲೀಟರ್ ಹಾಕ್ಬೇಕು. ಅದಕ್ಕೆ ಫುಡ್ ಫರ್ಮೆಂಟೆಡ್ ಪ್ಲಾಂಟ್ ಜ್ಯೂಸ್ ಅಂತ, ಅದು ಸುಲಭ. VRV ಅಂತ, ವಿನೆಗರ್ ಸಿಮ್ಯುಲೇಟರ್. OHN ಓರಿಯಂಟಲ್ ಹರ್ಬಲ್ ನ್ಯೂಟ್ರಿಷನ್ ಅಂತ, ಅದು ಮೆಡಿಸಿನ್ ಜೀವಾಣುಗಳಿಗೆ. ಸೊ ಕಮ್ಮಿ ಕಮ್ಮಿ 15 ml 12 ml 7.5 ml ಆ ತರ ನೀರ್ನ ತೌಡಿಗೆ ಚಿಮುಕಿಸಿ ಚಿಮುಕಿಸಿ ಮುದ್ದೆ ಮಾಡಿ ಅದನ್ನ ಹರಡಿ ಇಟ್ಬಿಡ್ತೀವಿ ಒಂದು 6 ಇಂಚ್ 8 ಇಂಚ್ ಅಗಲಕ್ಕೆ. ಅದಕ್ಕೂ ಸಹ 30% ಬೆಳಕ್ಬೇಕು, ಗ್ರೀನ್ ಹೌಸ್ ಇದೆ ಅದ್ರೊಳಗಡೆ ಮಾಡ್ಬಿಡ್ತೀವಿ. ಮತ್ತೆ ಮಳೆ ಗಿಳೆ ಬೀಳಬಾರದು, ಆಡ್ಬಿಟ್ರೆ ಬಿಸಿ ಆಯ್ತದ ಅದು. ಬಿಸಿ ಆದಾಗ ಮತ್ತೆ ಎಲ್ಲ ಕಾಣ್ತದೆ ಬೆಳ್ಳ ಬೆಳ್ಳ ಬೆಳ್ಳಿಗೆ ಹಸಿರು ಹಸಿರು ಎಲ್ಲ ಜೀವಾಣುಗಳು ಬೆಳೆದಿರೋದೆಲ್ಲ ಕಾಣ್ತದೆ. ಅದನ್ನ ಬೆಳಿಗ್ಗೆ ಸಾಯಂಕಾಲ ಅದನ್ನ ಮಗಿಸ್ತಾ ಇರ್ಬೇಕು, ಅದು ಹೀಟ್ ಹೊರಗಡೆ ಹೋಗ್ತಾ ಇರ್ಬೇಕು. ಒಂದ್ ವಾರದಲ್ಲಿ ಅದು ಹೀಟ್ ಎಲ್ಲ ಕೂಲ್ ಆಗ್ಬಿಟ್ಟು ಒಂದ್ ವಾರ 8 ದಿನ ಹೇಳಕ್ ಒಂದೊಂದ್ಸರಿ ಒಂದೊಂದರ ಕೂಲ್ ಆದ್ಮೇಲೆ ಅದನ್ನ ಪುನಃ ಮಣ್ಣಿಗೆ ಮಿಕ್ಸ್ ಮಾಡ್ಬೇಕು, ಒಳ್ಳೆ ಮಣ್ಣಿಗೆಲ್ಲ, ವೇಸ್ಟ್ ಮಣ್ಣಿಗೆ. ಫಲವತ್ತಾದ ಮಣ್ಣು ಬೇಕಾಗಿಲ್ಲ, ನಮ್ದು ಆಡಿನ ಯಾವ ಮಣ್ಣಾದ್ರೂ ಆಯ್ತದೆ. ಮಣ್ಣಿಗೆ ಮಿಕ್ಸ್ ಮಾಡೋದು ಪುನಃ ಅದೇ ತರ 60 ಲೀಟರ್ ನೀರಿಗೆ 60 ಗ್ರಾಮ್ IMO2 ಫುಡ್ ಅದೆಲ್ಲ ಮಿಕ್ಸ್ ಮಾಡಿ ಪುನಃ ಬಿಸಿ ಬಿಸಿ ಬಿಸಿ ಬಿಸಿ ಬರ್ತದೆ. ಇದ್ದು ಅಥವಾ ಮರದ ಚಕ್ಕೆ ಎಲ್ಲ ಸೇರಿಸಿದ್ರೆ ಒಳ್ಳೇದು, ಏರಿಯೇಷನ್ ಜಾಸ್ತಿ ಇರ್ತದೆ. ಏರೋಬಿಕ್ ಕಂಡೀಷನ್ ಅಲ್ಲಿ ಬೆಳೆದರೆ ನಮ್ಗೆ ಈ ಶಿಲೀಂಧ್ರಗಳ ಸಂಖ್ಯೆ ಜಾಸ್ತಿ ಆಯ್ತದೆ. ನಾವು ಮಣ್ಣಿಗೆ ಹಾಕಿದಾಗ ಹಲವಾರು ಸಮಸ್ಯೆಗಳೆಲ್ಲ ಕಂಟ್ರೋಲ್ ಬರ್ತವೆ. ಅದನ್ನ ಕೂಲ್ ಆದ್ಮೇಲೆ ಅದು IMO4 ಅದು ರೆಡಿ ಫಾರ್ ಯೂಸ್. ಅದನ್ನ ಜೊತೆ ಕಾಂಪೋಸ್ಟ್ ಮಿಕ್ಸ್ ಮಾಡಬಹುದು, ಅದು IMO5. ಇದನ್ನ ನೇರವಾಗಿ ಕಾಫಿ, ಕಾಳು ಮೆಣಸು ಮತ್ತು ಬಾಳೆ, ತರಕಾರಿ ಎಲ್ಲದಕ್ಕೂ ಉಪಯೋಗಿಸ್ಕೊಳ್ಬಹುದಲ್ವಾ? ಆ ಮಣ್ಣಿನ ಮೇಲೆ ಹರಡ್ಬಿಡೋದು. ಇದನ್ನೇನು ವರ್ಷಕ್ಕೊಂದ್ಸರಿ ಉಪಯೋಗಿಸ್ಕೊಂಡ್ರೆ ಸಾಕ? ಹೇಗೆ ವರ್ಷಕ್ಕೊಂದ್ಸರಿ ಉಪಯೋಗಿಸ್ಕೊಂಡ್ರೆ ಸಾಕು? ಸೂಕ್ಷ್ಮ ಜೀವಿಯ ಜಗತ್ತು ಬಹಳ ದೊಡ್ಡದಿದೆ, ನೀವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರಿ ಕ್ಯಾಲಿಸ್ಟಾ ಡಿ ಸಿಲ್ವಾ ಅವರೇ, ತಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ. ಎಷ್ಟೋ ಕೆಲಸ ಮಾಡೋದಿದೆ, ಎಷ್ಟೋ ಕೆಲಸ ಮಾಡಿದ್ರಿ, ಎಷ್ಟೋ ಕಲೀಲಿಕ್ಕಿದೆ ಕಲೀಲಿಕ್ಕಿದೆ ಅಲ್ವಾ? ಪರಿಸರ ಪ್ರಿಯ ಕೃಷಿ ಕ್ರಮಗಳು ಒಳ್ಳೆವೆ. ಹೌದು, ತಮಗೆ ಧನ್ಯವಾದಗಳು, ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಸೋಮವಾರಪೇಟೆ ತಾಲೂಕು ಅಬ್ಬೂರ್ಕಟ್ಟೆಯ ಕ್ಯಾಲಿಸ್ಟಾ ಡಿ ಸಿಲ್ವಾ ಅವರು ತಾವು ಅನುಸರಿಸುತ್ತಿರುವ ಪರಿಸರ ಪ್ರಿಯ ಕೃಷಿ ಕ್ರಮಗಳ ಕುರಿತಂತೆ ವಿಚಾರಗಳನ್ನು ಹಂಚಿಕೊಂಡರು. ಸಂಪರ್ಕಕ್ಕೆ ಸಂಖ್ಯೆ ಹೀಗಿದೆ: 88 61 68 83 21, 88 61 68 83 21. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಮಾರುಕಟ್ಟೆ ಧಾರಣೆ. ಕಾಫಿ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,400 ರೂಪಾಯಿಯಿಂದ 15,700 ರೂಪಾಯಿ, ಅರೇಬಿಕಾ ಚೆರಿ 7,950 ರೂಪಾಯಿಯಿಂದ 8,100 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 10,400 ರೂಪಾಯಿಯಿಂದ 10,600 ರೂಪಾಯಿ, ರೋಬಸ್ಟಾ ಚೆರಿ 5,750 ರೂಪಾಯಿಯಿಂದ 6,000 ರೂಪಾಯಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಚರಂಡಿಟ್ಟಿ ಗ್ರಾಮದ ಪಡ್ನೊಳನ ದಯಾನಂದ್ ಅವರ ಪತ್ನಿ ಜಯಕುಮಾರಿ ಇಂದು ನಿಧನರಾದರು. 48 ವರ್ಷ ಪ್ರಾಯದ ಪಡ್ನೊಳನ ಜಯಕುಮಾರಿ ತವರು ಮನೆ ಮದೆನಾಡು ಗ್ರಾಮದ ಮುದ್ದೇನ ಮನೆ. ಅಂತ್ಯಕ್ರಿಯೆ ನಾಳೆ 12:00 ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮೂಲತಃ ಮಡಿಕೇರಿ ಕಾರಳಾನ, ಬೆಂಗಳೂರು ವಿದ್ಯಾರಣ್ಯಪುರಲವಾಸ ಇಂಜ ಕನ್ನಂಡ ಸಿ ಭೀಮುಣಿ ಭೀಮಯ್ಯ ಅಯ್ಯಂಗ ಇಂದು ಪೊಲಾಕ ಮಾಡಪಟ್ಟಿತು. 70 ವಯತ್ರ ಕನ್ನಂಡ ಸಿ ಭೀಮುಣಿ ಭೀಮಯ್ಯ ಅಯ್ಯಂಗಡ ದಫನ ಕಾರ್ಯ ನಾಳೆ 11:30 ವಿದ್ಯಾರಣ್ಯಪುರ ನಂಜಪ್ಪ ಲೇಔಟ್ ಸ್ವಂತ ಮನೆಯಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ವಿಧಾನಸಭಾ ಚುನಾವಣೆನ ಮತದಾನ ಇಂದು ಜಿಲ್ಲೆಯಲ್ಲಿ ಶಾಂತಿಯಿಂದ ಹಂಗೆ ತುಂಬಾ ಚುರುಕುಲಿ ನಡೆದು. ಜಿಲ್ಲೆಯಲ್ಲಿ ಬೆಳಿಗ್ಗೆ 9 ಗಂಟೆನ ಹೊತ್ತಿಗೆ ಶೇಕಡ 11.74%, 11 ಗಂಟೆನ ಹೊತ್ತಿಗೆ ಶೇಕಡ 26.52%, ಮಧ್ಯಾಹ್ನ 1 ಗಂಟೆನ ಹೊತ್ತಿಗೆ ಶೇಕಡ 45.64%, ಹಂಗೆ ಮಧ್ಯಾಹ್ನ 3 ಗಂಟೆನ ಹೊತ್ತಿಗೆ 58.24%, ಸಾಯಂಕಾಲ 5 ಗಂಟೆಗೆ 70.28% ವೋಟ್ಔಟ್. ಜಿಲ್ಲೆನ 2 ವಿಧಾನಸಭಾ ಕ್ಷೇತ್ರದ ಒಟ್ಟು 543 ಮತಗಟ್ಟೆಗಳಲ್ಲಿ ಮತದಾರರು ತುಂಬಾ ಕುಸೀಲಿ ಬಂದು ವೋಟ್ ಮಾಡಿದ್ರು. ಬೆಳಿಗ್ಗೆ ಸಾಲಿ ನಿಂತುಕೊಂಡು ಕೆಲವು ಕಡೆ ಮತದಾರರು ವೋಟ್ ಮಾಡಿದ್ರು. ಹಂಗೆ ಗಾಳಿಬೀಡು, ಮದೆನಾಡು, ಸುಂಟಿಕೊಪ್ಪ, ಸಿದ್ದಾಪುರ, ಗೋಣಿಕೊಪ್ಪ, ಪೊನ್ನಂಪೇಟೆ, ಹುದಿಕೇರಿ, ಬಾಳೆಲೆ, ಮೂರ್ನಾಡು, ನಾಪೋಕ್ಲು, ಸೋಮವಾರಪೇಟೆ, ಕುಶಾಲನಗರ, ಶನಿವಾರ ಸಂತೆ, ಕೊಡ್ಲಿಪೇಟೆ, ಮಾದಾಪುರ, ಹೆಬ್ಬಾಲೆ ಮತಗಟ್ಟೆಗಳಲ್ಲಿ ಮತದಾರರು ಮಧ್ಯಾಹ್ನದ ಹೊತ್ತಿಗೆ ಜಾಸ್ತಿ ಸಂಖ್ಯೆಯಲ್ಲಿ ಬಂದು ವೋಟ್ ಮಾಡಿದ್ರು ಕಂಡು ಬಂತು. ಸುಮಾರು ಕಡೆ ಈ ಸಲ ಹೊಸ ಯುವ ಮತದಾರರು ಭಾಗವಹಿಸಿ ತುಂಬಾ ಕುಸೀಲಿ ವೋಟ್ ಮಾಡಿದ್ರು. ಜಿಲ್ಲೆನ ಸುಮಾರು ಮತಗಟ್ಟೆಗಳಲ್ಲಿ ಕುಟುಂಬ ಸಮೇತ ಬಂದು ವೋಟ್ ಮಾಡಿ ಸೆಲ್ಫಿ ಪಟ ತಗೊಂಡ ಇದ್ದ ಸಹ ಕಂಡು ಬಂತು. ಒಟ್ಟಾರೆ ಇಂದು ಜಿಲ್ಲೆಯಲ್ಲಿ ಶಾಂತಿಯಿಂದ ಹಂಗೆ ತುಂಬಾ ಕುಸೀಲಿ ಮತದಾರರು ಬಂದು ವೋಟ್ ಮಾಡುದು ತುಂಬಾ ವಿಶೇಷ ಆಗಿತ್ತು. ರಾಜ್ಯ ಬಾಲಭವನ ಸೊಸೈಟಿ ಬೆಂಗಳೂರು, ಜಿಲ್ಲಾ ಬಾಲಭವನ ಸಮಿತಿ ಹಂಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಕೂಡು ಕೂಟಲಿ 1-10 ಕ್ಲಾಸಿನ ಮಕ್ಕಳಿಗೆ, 5-16 ವರ್ಷದ ಮಕ್ಕಳಿಗೆ ಪೊನ್ನಮ್ಮ ಕುಶಾಲಪ್ಪ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನ, ಮ್ಯಾನ್ಸ್ ಕಾಂಪೌಂಡ್ ಮಡಿಕೇರಿ. ಇಲ್ಲಿ ಇದೇ ತಿಂಗಳ ತಾರೀಕು 15-29 ಮುಟ್ಟ ಪುಕ್ಸಟೆ ಬೇಸಿಗೆ ಶಿಬಿರ ಏರ್ಪಾಡಾಟು. ಈ ಶಿಬಿರದಲ್ಲಿ ಸೃಜನಾತ್ಮಕ ಮತ್ತು ಕ್ರಿಯಾತ್ಮಕ ಚಟುವಟಿಕೆಗಳ ಸಂಪನ್ಮೂಲ ವ್ಯಕ್ತಿಗಳಿಂದ ಮಕ್ಕಳಿಗೆ ಕೊಟ್ಟವೆ. ಶಿಬಿರದಲ್ಲಿ ಭಾಗವಹಿಸಿಗೆ ಕುಸಿರುವ ಮಕ್ಕ ಇದೇ ತಿಂಗಳ ತಾರೀಕು 12 ಕಚೇರಿನ ಹೊತ್ತುಲು ಹೆಸರು ಕೊಡಕ್ಕೆ. ಹಂಗೆ ಕಚೇರಿಯಲ್ಲಿ ಹೆಸರು ಕೊಟ್ಟ ಮಕ್ಕಳಿಗೆ ಮಾತ್ರ ಶಿಬಿರದಲ್ಲಿ ಭಾಗವಹಿಸಿಗೆ ಅವಕಾಶ ಕೊಟ್ಟವೆತ್ತ ಇಲಾಖೆನ ಉಪನಿರ್ದೇಶಕರು ತಿಳಿಸೋಳು. 10 ಕ್ಲಾಸಿನ ಪರೀಕ್ಷೆಯಲ್ಲಿ ಮಡಿಕೇರಿ ಸಂತ ಜೋಸೆಪುರ ಪ್ರೌಢ ಹೈಸ್ಕೂಲ್ನ ಬಿಆರ್ ರೀದಾ ಸುಮನ್ 625-615 ಅಂಕ ತಕೊಂಡು ಸುರ್ಣ ಸ್ಥಾನನ ಪಡ್ಕೊಂಡು. ಈ ಸಾಧನೆ ಮಾಡಿರುವ ರೀದಾ ಸುಮನ್ ಮಡಿಕೇರಿ ಆಕಾಶವಾಣಿನ ಕಾರ್ಯಕ್ರಮ ನಿರೂಪಕ ಬಿಎಸ್ ರಫೀಕ್ ಅಹಮದ್ ರೈಹಾನ ದಂಪತಿಗಳ ಮಗಳು. ಕರ್ನಾಟಕ ಸರ್ಕಾರದ ವೇತನ ಅನುದಾನಕ್ಕೊಳಪಟ್ಟ ಭಾಗಮಂಡಲ ಕೆವಿಜಿ ಸಂಸ್ಥೆಯಲ್ಲಿ 2023-24 ಸಾಲಿಗೆ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೆ ಎಲೆಕ್ಟ್ರಿಷಿಯನ್ ತರಬೇತಿಗೆ ಸೇರಿಕೆ ಕುಸಿರುವ ಅರ್ಹರಿಂದ ಅರ್ಜಿ ಕರೆದೊಳತ್ತ ಸಂಸ್ಥೆನ ಪ್ರಿನ್ಸಿಪಾಲ್ ಅವರು ತಿಳಿಸೋಳು. ಕೊಡಗುಗೌಡ ಫುಟ್ಬಾಲ್ ಅಕಾಡೆಮಿ ಮರಗೋಡು, ಇವರ ಕಡೆಯಿಂದ ಮರಗೋಡು ಸರ್ಕಾರಿ ಮಾದರಿ ಪ್ರಾಥಮಿಕ ಹೈಸ್ಕೂಲ್ನ ಆಟದ ಬಳಿ ಗೌಡ ಕುಟುಂಬಗಳ ನಡುವೆ ನಡೆದಿರುವ ಗೌಡ ಫುಟ್ಬಾಲ್ ಟ್ರೋಫಿನ ನಾಳೆ ನಡೆಯುವ ಆಟಲಿ ಮುಕಾಟಿ, ಯಾಲದಾಳು, ಬಡುವಂಡ್ರ, ಬಿಳಿಯಂಡ್ರ, ಚೆಟ್ಟಿಮಾಡ, ಕೊಳಂಬೆ, ಪೊಕ್ಕುಳಂಡ್ರ, ಕುಯ್ಯಮುಡಿ, ಪೊನ್ನಚ್ಚನ, ಪೊಡನೋಳನ, ಕೋಳಿಬಯಲು, ಕಲ್ಲುಮುಟ್ಲು, ಕಟ್ಟೆಮನೆ, ಕಾಂಗಿರ, ದೇವಜನ, ಪಡಿಕಲ್ ಕುಟುಂಬ ತಂಡಗಳಿಗೆ ಪ್ರೀ ಕ್ವಾರ್ಟರ್ ಆಟಗಳು ನಡೆದಿದೆ. ಹಂಗೆ ನಾಳೆ ಮರಗೋಡು, ಕಟ್ಟೆಮಾಡು, ಹೊಸಕೇರಿ, ಅರೆಕಾಡು ತಂಡಗಳಿಗೆ ಯೂನಿಟಿ ಕಪ್ ಸಹ ನಡೆದಿದೆ. ಬಾಳೆಯಡ ಕುಟುಂಬಸ್ಥರ ಕಡೆಯಿಂದ ನಾಪೋಕುಲ್ನ ಜನರಲ್ ತಿಮ್ಮಯ್ಯ ಆಟದ ಬಣಿಲಿ, ಕೊಡವ ಕುಟುಂಬಗಳನ್ನು ನಡೆಯುತ್ತಿರುವ ಬಾಳೆಯಡ ಕ್ರಿಕೆಟ್ ನಮ್ಮೆನ ನಾಳೆ ನಡೆಯುವ ಆಟಲಿ ಪೊರ್ಕೊಂಡ, ನೆರವಂಡ, ಪಂದ್ಯಂಡ, ಚಂಗುಲಂಡ, ಚೊಟ್ಟಂಗಡ, ಬೊಟ್ಟಂಗಡ, ಕಾಣತಂಡ ಕುಟುಂಬ ತಂಡಗಳಿಗೆ ಆಟ ನಡೆದಿದೆ. ಹಂಗೆ ತಾರೀಕು 21ಕ್ಕೆ ಬಾಳೆಯಡ ಕ್ರಿಕೆಟ್ ನಮ್ಮೆ ಆಕೇರಿಯಾದೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ 15, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ 9 ಸೇರಿದಂಗೆ ಒಟ್ಟು 24 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ಇದೇ ತಿಂಗಳ ತಾರೀಕು 13ಕ್ಕೆ ಶನಿವಾರ ಗೊತ್ತಾದೆ. ಮಲೇಷ್ಯಾಲಿ ಇದೇ ತಿಂಗಳ ತಾರೀಕು 12-14 ಮುಟ ನಡೆಯುವ 19ನೇ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ಗೆ ಹೈದಗಳ 7-10 ವಯಸ್ಸಿನೊಳಗಿನ ವಿಭಾಗಲಿ ಜಿಲ್ಲೆನ ಕೊಳ್ಳಿರ ಭವಿನ್ ಆಯ್ಕೆ ಔಟು. ಭವಿನ್ ನಂಜರಾಯಪಟ್ಟಣ ಗ್ರಾಮದ, ಕೊಳ್ಳಿರ ಯೋಗೇಶ್ ರಮ್ಯಾ ದಂಪತಿಗಳ ಮಂಗ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಡಬಲ್ ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಉತಾ ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗುಣಿಕೊಪ್ಪಲು. ಸಂಭ್ರಮಗಳನ್ನು ವರ್ಣರಂಜಿತಗೊಳಿಸಿ ಇಮ್ಯಾನುವಲ್ ಸಿಲ್ಕ್ಸ್ ನ ಬಟ್ಟೆಗಳಿಂದ ಖರೀದಿಸಿ. ಉಚಿತ ಕೂಪನ್ ಮೂಲಕ ಗೆಲ್ಲುರಿ ರೆನಾಲ್ಟ್ ಕ್ವಿಟ್ ಕಾರ್. ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟ್ಟಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಟಾಟಾ ಮೋಟಾರ್ಸ್ ಅರಸ್ ಕಾರವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಕೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ. ಅರಸ್ ಕಾರ್ ಭಗವತಿ ದೇವಸ್ಥಾನದ ಎದುರು, ತೈಕೇರಿ, ಗೋಣಿಕೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್, ಕುಶಾಲನಗರ. ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್, ಆಪೋಸಿಟ್ ಕಾವೇರಿ ಹಾಲ್, ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ಮಡಿಕೇರಿ ಕ್ರಿಸ್ಟಲ್ ಕೋರ್ಟ್ಲು ಇದೇ 2023 ಮೇ 20 ಕೊಡವ ಯುವ ಮೇಳ ನಡೆಪದುಂಡು. ಜಬ್ಬುಮಿ ಚಾರಿಟೇಬಲ್ ಟ್ರಸ್ಟ್ ಮುಳಿಯಿಟ್ಟಿದುಳ್ಳ ಈ ವರ್ಕನಪಟ್ಟ ಕಾರ್ಯಕ್ರಮತ್ತಲ್ ಕಳಿಪಟ್ಟ ಕೊಡವ ಕಲಾವಿದಗಳ ಕೊಡವ ನಾಟಕ, ನಾಡರ ಪೆರ್ಮೆನ ಪಾಠಕಾರರುಂಡು ಪಾಟು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಬೋರೆ ಬಾರೆ ಕೋಗಲು ಸಾಧನೆ ಮಾಡಿದ ಸಾಧಕಂಗಳ ಪರಿಚಯ, ಸನ್ಮಾನ, ಪಿಂಜ ತಕ್ಕ. ಇನ್ನೇ ಫಲತರ ಕಾರ್ಯಕ್ರಮ ನಂಗಡ ಬಾಲಕಾರ ಬಾಲಕೃತಿಯ ಕೈ ತೆನಪ. ಎಲ್ಲಾ ನಂಗಡ ಕುದುರೆ ಯುವ ಜನಾಂಗ ಬಾರಿ ಕೂಡಿಯಾಡಿ ಕಾರ್ಯಕ್ರಮದ ಚಾಯೋಡೆ ನಡೆದೋಕು ನಿಂಗಳು ಪಾಲುದಾರಗಳ ಇಂದು ನಿಂಗಳ ಮನದುಂಬಿತ ಕಾಕಿ ಕುಟ್ಟಿನವು. ಅಧ್ಯಕ್ಷ, ಆಡಳಿತ ಮಂಡಳಿ, ಪಿಂಜ ಸದಸ್ಯಂಗ, ಸ್ಪೋರ್ಟ್ಸ್ ಅಂಡ್ ರಿಕ್ರಿಯೇಷನ್ ಕ್ಲಬ್, ಕೊಡವ ಸಮಾಜ, ಮಡಿಕೇರಿ. ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಆದನೆಯಲ್ಲಿ ಇದೇ 2023 ಮೇ 20 ಚೆನ್ನಿಯಾಚರಂದು ಮಡಿಕೇರಿ ಕ್ರಿಸ್ಟಲ್ ಕೋರ್ಟ್ ಸಭಾಪಾಡೆಯಲ್ಲಿ ನಡೆಪ ಕೊಡವ ಯುವ ಮೇಳಕ್ಕ ನಂಗಳ ಸಂಸ್ಕೃತಿ ಆಚಾರ ವಿಚಾರತ್ರ ಮೀದ ಏರ ಅಭಿಮಾನ ಮೆಚ್ಚಿತು ಬಂದಿತ್ತು. ಅಂದು ಪೊಲಾಕ 10 ಮಡಿಕೇರಿ ಗದ್ದಿಗೆಂಜ ಪೊರಳುವ ಮೆರವಣಿಗೆಯಲ್ಲಿ ನಿಂಗೆಲ್ಲರೂ ತಪ್ಪತೆ ಬಂದಿತು ಕೂಡಿಯಾಡಿತು. ಕೊಡವ ಮೇರ ಕೇಳಿ ಎರಂಗುವನಕ್ಕೆ ನಂಗಳ ಕೂಡೆ ನಿಂಗಳು ಕೈಕೂಟೋಣಂದು ನಿಂಗಕ್ಕೆಲ್ಲ ತಕ್ಕಾರ ಬಂದಿತು. ಅಧ್ಯಕ್ಷ, ಆಡಳಿತ ಮಂಡಳಿ, ಪಿಂಜ ಸದಸ್ಯಂಗ, ಕೊಡವ ಸಮಾಜ, ಮೂರ್ನಾಡು. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜಪೇಟೆಯ ರೇಮಂಡ್ ಶಾಪ್ ಇಂದಲೇ ಕೊಡ್ಸು. ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್. ಎಸಿ, ಕೂಲರ್, ವಾಷಿಂಗ್ ಮಷೀನ್, ಫ್ರಿಡ್ಜ್, ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ. 0% ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ವಿರಾಜಪೇಟೆಯ ಕಾವೇರಿ ಪದವಿ ಪೂರ್ವ ಕಾಲೇಜಿನಲ್ಲಿ 2023-24 ಸಾಲಿನ ಶೈಕ್ಷಣಿಕ ವರ್ಷದ ಪಿಯುಸಿ ಕಲೆ ವಾಣಿಜ್ಯ ವಿಜ್ಞಾನ ತರಗತಿಗಳಿಗೆ ದಾಖಲಾತಿ ಆರಂಭಗೊಂಡಿದ್ದು, ನುರಿತ ಅನುಭವಿ ಉಪನ್ಯಾಸಕರಿಂದ ಗುಣಮಟ್ಟದ ಶಿಕ್ಷಣ, ಸುಸಜ್ಜಿತ ಗ್ರಂಥಾಲಯ, ಕ್ರೀಡೆ, ಎನ್ಸಿಸಿ, ಎನ್ಎಸ್ಎಸ್ ಹಾಗೂ ಪಠ್ಯೇತರ ಚಟುವಟಿಕೆಗೆ ಅವಕಾಶ. ಅಲ್ಲದೆ ಶೈಕ್ಷಣಿಕ ಮತ್ತು ಕ್ರೀಡೆಯಲ್ಲಿ ಉತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿಯಲ್ಲಿ ಶುಲ್ಕ ರಿಯಾಯಿತಿ. ಉಚಿತ ಬಸ್ ಸೌಲಭ್ಯವಿದೆ. ದಾಖಲಾತಿಗಾಗಿ ಸಂಪರ್ಕಿಸಿ ಫೋನ್ 0827425472, ಮೊಬೈಲ್ 9448648153. ಜಾಹೀರಾತುಗಳು ಪ್ರಸಾರವಾದವು. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೇನುಳ್ಳ ಬೊಳ್ಳಜ್ರ ಯಮುನಾ ಅಯ್ಯಪ್ಪ. ವಿಧಾನಸಭಾ ಚುನಾವಣರ ಮತದಾನ ಜಿಲ್ಲೆಯಲ್ಲಿ ಇಂದು ಶಾಂತಿಯುತವಾಯ್ತು. ಪಿನ್ನ ಬಾರಿ ಜೋರ್ಲ ನಡೆದತ್ತು. ಜಿಲ್ಲೆಯಲ್ಲಿ 9 ಗಂಟೆಗೆ ಶೇಕಡ 11.74% ಮತದಾನ ಆಚೆಂಗಿ 11 ಗಂಟೆಗೆ ಶೇಕಡ 26.52%, ಮಜಾನ 6 ಗಂಟೆಗೆ ಶೇಕಡ 45.64%, ಅನ್ನನೆ 3 ಗಂಟೆಗೆ 58.24% ಮತದಾನ, ಒಯ್ಪತ್ತು 5 ಗಂಟೆಗೆ 70.28% ಮತದಾನ ಆಯ್ತು. ಜಿಲ್ಲರ ದಂಡು ವಿಧಾನಸಭಾ ಕ್ಷೇತ್ರದ ಒಟ್ಟು 543 ಮತಗಟ್ಟೆಲು ಮತದಾರಂಗ ಮತದಾನದ ಕೂಡಿಯಾಡಿ ತಿಂಜತ್ತು. ಆದ್ಯವಾಯ್ತು ಓಟಿಟ್ಟ ಬಾಲಕಾರ ಬಾಲಕರ್ತ್ಯ ತಂಗಡ ಹಕ್ಕು ಚಲಾವಣೆ ಮಾಡಿನ ಖುಷಿ ಲಿಂಜತ್. ಮದೆನಾಡು ಸುಂಟಿಕೊಪ್ಪ ಸಿದ್ದಾಪುರ